ಆಕಾಶವಾಣಿಯ ಕಲಬುರಗಿ ಕೇಂದ್ರ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಈ ಕಾರ್ಯಕ್ರಮದೊಳಗ 674ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ಪ್ರಸ್ತುತಿ ಸೋಮಶೇಖರ್ ಎಸ್ ರೂಳಿ. ಮೊದಲಿಗೆ ಕೆಲವು ಜಾಹೀರಾತುಗಳು, ನಂತರ 674ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ಮಾ, ಆಜ್ ಸ್ಕೂಲ್ ಮೇ ಹಮೇ ದಸ್ತ ಸೇ ಬಚನೆ ಕಾ ತರೀಕಾ ಸಿಖಾಯಾ ಗಯಾ. ಅಚ್ಛಾ, ಕ್ಯಾ ಸಿಖಾಯಾ ಗುಡಿಯಾ? ಖಾನಾ ಬನಾನೆ ಸೇ ಪಹಲೇ ಔರ್ ಶೌಚಾಲಯ ಯಾ ಮಲ್ ಸಾಫ್ ಕರ್ನೆ ಕೇ ಬಾದ್ ಹಾತ್ ಸಾಬುನ್ ಸೇ ಧೋನಾ, ಹಮೇಶಾ ಸಾಫ್ ಪಾನಿ ಕಾ ಉಪಯೋಗ ಕರ್ನಾ ಔರ್ ರೋಟಾ ವೈರಸ್ ಔರ್ ಖಸ್ರೆ ಕಾ ಟೀಕಾ ಸಹೀ ಸಮಯ ಪರ್ ಲಗವಾನಾ. ವಾಹ್, ತೂ ತೋ ಬಡೀ ಸಯಾನಿ ಹೋ ಗಯೀ ಹೈ. ಆಖಿರ್ ಆಪ್ಕೇ ಲಿಯೇ ತೋ ಬೇಟಿ ಹೂಂ. ಅಧಿಕ ಜಾನಕಾರಿ ಕೇ ಲಿಯೇ ಆಶಾ ದೀದಿ ಸೇ ಸಂಪರ್ಕ ಕರೇ. ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ ದ್ವಾರಾ ಜನಹಿತ ಮೇ ಜಾರಿ. ಎಚ್ಐವಿ ಏಡ್ಸ್ ಅರಿವಿನ ಮಾಸಾಚರಣೆ 2024 ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ ಎಚ್ಐವಿ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರು ಎಚ್ಐವಿ ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗ್ರತೆ ವಹಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಮೂಲವ್ಯಾಧಿ, ಮೂತ್ರಿ ಹರಳು, ಸಂಧಿವಾತ, ಪಿತ್ತ, ಕೈಕಾಲು ಬಾವು, ಮೊಣಕಾಲು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಬೆನ್ನು ಹುರಿ ಅನಾರೋಗ್ಯಕ್ಕಾಗಿ ಆಯುರ್ವೇದಿಕ್ ಉಪಚಾರ, ಆಪರೇಷನ್ ಹಾಗೂ ಅಡ್ಮಿಟ್ ಯಾವುದೇ ಅಗತ್ಯವಿಲ್ಲ. ಡಾಕ್ಟರ್ RS ಮೆಂಗ್ಜಿ ಅವರ ಕಸ್ತೂರಿ ಕ್ಲಿನಿಕ್, ವೈಷ್ಣವಿ ಸಿಟಿ, ವಿಮಾನ್ತಳ್, ಕೊಟ್ಗಿ ರೋಡ್, ಸೋಲಾಪುರ್. ಮೊಬೈಲ್ 9130396809. ಈಗ ಕೇಳಿ 674ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿಯ ವರದು. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಕಳೆದ ವಾರ ನಾವು ಏನು ನಿರೀಕ್ಷೆ ಮಾಡಿದಿವಲ್ಲ, ಅಡ್ಡಿ ಇಲ್ಲ, ನಮ್ಮ ಭಾಗದೊಳಗೆ ಚಲೋ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತಹ ಒಂದು ಸೂಚನೆಯನ್ನ ನಮ್ಮ ತಂದೆರೇನು ಕೊಟ್ಟಿದ್ರು. ಆ ನಿರೀಕ್ಷೆಯಂತೂ ಪೂರ್ಣ ಆಯಿತು. ಆದ್ರೆ ಆ ನಿರೀಕ್ಷೆ ಮೀರಿ ಈ ವಾರ ನಾವು ಅತ್ಯದ್ಭುತವಾದಂತಹ ಒಂದು ಮಳೆಯನ್ನು ನೋಡಿದ್ವಿ, ಮಳೆಯ ರುದ್ರ ನರ್ತನವನ್ನ ನೋಡಿದಿವಿ ಅಂತೇಳಿ ಹೇಳಬಹುದು. 29ರ ತನಕ ಎಲ್ಲ ಬರೋಬ್ಬರಿ ಇತ್ತು, ಅಡ್ಡಿ ಇಲ್ಲ, ನಮಗ ಎಷ್ಟು ಬೇಕು ಅಷ್ಟು ಪ್ರಮಾಣದೊಳಗೆ ಮಳೆ ಆಗತಾ ಇತ್ತು. ಆದರೂ ಕೂಡ ತಾವು ಅಂತ ಇದ್ರಿ, ಎಲ್ಲೋ ಕೆಲವರು ನೀರಾಡುವಂತಹ ಮಳೆ ಆಗೇ ಇಲ್ಲ ಸರ್, ಇಲ್ಲಿ ತನಕ ಬರೇ ಬೆಳೆಗಳಿಗೆ ಎಷ್ಟು ಬೇಕು ಅಷ್ಟು ಒಳ್ಳೆ ಮಳೆ ಆಗದ, ಚಲೋ ಅದಾವ ಬೆಳೆಗಳೆಲ್ಲ, ಆದ್ರ ನೀರಾಡುವಂಗ, ಹಸಿ ಹಿಡಿದು ನೀರು ನೆಲದೊಳಗೆ ಇಳಿಯುವಂತಹ ಒಂದು ಮಳೆ, ಹಳ್ಳ ಕೊಳ್ಳೆಗಳು ತುಂಬುವಂತಹ ಒಂದು ಮಳೆ ಆಗಿಲ್ಲ ನಮ್ಮ ಭಾಗದೊಳಗ ಅನ್ನುವಂತಹ ಒಂದು ಕೊರತೆ ಅನ್ನುವಂಥದ್ದನ್ನು ತಾವೆಲ್ಲರೂ ಎದುರಿಸ್ತಾ ಇದ್ರಿ ಅನ್ನುವಂಥ ಮಾತು ತಮ್ಮಿಂದ ತಿಳಿತಾ ಇತ್ತು. ಆದ್ರೆ ಈ ವಾರ ಏನಾಯಿತು ಅಂತಂದ್ರ, ಬಹಳಷ್ಟು ಬದಲಾವಣೆಗಳು ವಾತಾವರಣದೊಳಗ ಆದು. ಒಂದು ಕಡೆ ಚಂಡಮಾರುತ ಬಂತು, ಇನ್ನೊಂದು ಕಡೆ ವಾಯುಭಾರ ಕುಸಿತಾಗಿ ಅನೇಕ ವಾತಾವರಣದ ಏರುಪೇರುಗಳಾಗಿ ನಾವು ಈ ವಾರ ಪೂರ್ತಿ ಹೆಚ್ಚು ಕಡಿಮೆ ಶನಿವಾರದಿಂದ ಇಲ್ಲಿ ತನಕನು ಮಳೆಯ ನಿರಂತರ ನರ್ತನವನ್ನ ನೋಡ್ತಾ ಇದ್ದೀವಿ, ಮತ್ತ ಈಗೂ ಸಹಿತ ಅದು ಇನ್ನ ಮುಂದುವರೆದ ಅಂತ ಹೇಳಬಹುದು. ಇಂಥ ಒಂದು ಮಳೆಯಿಂದಾಗಿ ಅನೇಕ ಕಡೆಗಳಲ್ಲಿ, ಹೆಚ್ಚು ಕಡಿಮೆ ನಮ್ಮ ದೇಶದ ಎಲ್ಲಾ ಭಾಗಗಳಲ್ಲಿ ಮಳೆಯಿಂದಾಗಿ ಅನಾಹುತಗಳು ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಅರಬ್ಬಿ ಸಮುದ್ರದೊಳಗ ಇದೇ ಸಮಯಕ್ಕೆ ಹಸ್ನಾ ಅನ್ನುವಂತಹ ಒಂದು ಚಂಡಮಾರುತ ಬಂತು. ಅದರ ಬಗ್ಗೆ ಕೂಡ ನಾವು ಹೇಳಿದ್ವಿ. ಚಂಡಮಾರುತ ಏನು ಅರಬ್ಬಿ ಸಮುದ್ರದ ಈಶಾನ್ಯ ಭಾಗದೊಳಗೆ ಬೀಸಿತು. ಅದು ಮುಂದುವರೆದು ಪಾಕಿಸ್ತಾನದಿಂದ ದಾಟಿ ಕೊಲ್ಲಿ ರಾಷ್ಟ್ರಗಳ ಕಡೆ ಹೋಯಿತು. ಅದರಿಂದ ಅನೇಕ ಕಡೆಗಳಲ್ಲಿ ಅನಾಹುತ ಆಗಿದೆ. ಅದರ ಪರಿಣಾಮ ನಮ್ಮ ಮೇಲೇನು ಆಗಲಿಲ್ಲ. ಆದರೆ ನಮ್ಮಲ್ಲಿ ಆದಂತಹ ಬೆಳವಣಿಗೆಗಳು, ಬಂಗಾಳ ಕೊಲ್ಲಿ ಒಳಗೆ ಏನು ಒಂದು ವಾಯುಭಾರ ಕುಸಿತ ಆಯಿತು, ಡಿಪ್ರೆಷನ್ ಆಯಿತು, ಅದರ ಪರಿಣಾಮವಾಗಿ ನಾವು ನಿರಂತರವಾಗಿ ಮಳೆಯನ್ನ ಪಡೆದಿವಿ, ಪಡಿತಾ ಇದ್ದೀವಿ. ಇನ್ನು ಮಳೆ ನಿಲ್ತದೋ ಇಲ್ಲೋ ಅನ್ನುವಂತಹ ಆತಂಕ ಕೂಡ ತಮ್ಮಲ್ಲಿ ಅದ. ಯಾವ ರೀತಿ ಮಳೆ ಸುರಿಯಿತು ಅಂತಂದ್ರೆ ಒಂದೊಂದೇ ದಿವಸ ನೂರು ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆಯಾಗಿದ್ದನ್ನ ನಾವು ನೋಡ್ತಾ ಇದ್ವಿ. ಏನು 29ನೇ ತಾರೀಕಿಗೆ ವಾತಾವರಣ ಬದಲಾವಣೆ ಆಯಿತು. ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಸೂಚನೆಯನ್ನ ಕೊಟ್ಟರು, ಬಂಗಾಳ ಕೊಲ್ಲಿ ಒಳಗೆ ಒಂದು ವಾಯುಭಾರ ಕುಸಿತ ಆಗುವಂತಹ ಸಂದರ್ಭದ ಅನ್ನುವಂಥದ್ದು. ಆಮೇಲೆ ಹಸ್ನಾ ಅನ್ನುವಂತಹ ಒಂದು ಚಂಡಮಾರುತದ ಮಾರ್ಗದ ಬಗ್ಗೆ ಕೂಡ ಅವರು ಹೇಳಿದ್ರು. ಬಂಗಾಳ ಕೊಲ್ಲಿ ಒಳಗೆ ಆದಂತಹ ವಾಯುಭಾರ ಕುಸಿತದ ಪರಿಣಾಮವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆಯಾಗುವಂತಹ ಸೂಚನೆಯನ್ನ ಕೊಟ್ಟರು. ಹಿಂಗಾಗಿ ನಾವು ಮತ್ತೆ ತಮಗೆ ಪರಿಷ್ಕೃತ ಮುನ್ಸೂಚನೆಯನ್ನ ಕೊಟ್ಟಿವಿ, ಅದರ ಪ್ರಕಾರ ತಾವು ತಯಾರಾಗಬೇಕು ಅನ್ನುವಂತಹ ಒಂದು ಸೂಚನೆ ಕೂಡ ಅದರೊಳಗೆ ಇತ್ತು. ಬಹುತೇಕ ಆ ಒಂದು ಸೂಚನೆ ಏನದಲ್ಲ ಇವತ್ತು ನಾವು ನೋಡಿದ್ರೆ ಮೊದಲೇ ಕೊಟ್ಟಿದ್ದು ತಮಗೆ ಬಹಳಷ್ಟು ಉಪಯೋಗ ಆಗಿದೆ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ಅನೇಕ ರೈತರು ಕೂಡ, ನಮ್ಮ ಸುತ್ತಮುತ್ತಲು ಇದ್ದಂತಹ ರೈತರು ಇದರ ಬಗ್ಗೆ ಸ್ಪಂದಿಸಿ ತಮ್ಮ ವಿಚಾರಗಳನ್ನ ಹೇಳಿದ್ದಾರೆ, ಮತ್ತೆ ತಮ್ಮ ಸಂತೋಷವನ್ನು ಕೂಡ ಕೆಲವೊಂದು ಸಂದರ್ಭದೊಳಗೆ ವ್ಯಕ್ತ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಇಷ್ಟು ಭಾರಿ ಪ್ರಮಾಣದ ಮಳೆ ಆಗುವಂತಹ ಒಂದು ಸಂದರ್ಭದೊಳಗೆ ನಾವು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು, ಮತ್ತು ನಮ್ಮ ಯೋಜನೆಗಳನ್ನು ಯಾವ ರೀತಿ ಬದಲಾವಣೆ ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ತಾವು ಕಾಳಜಿ ವಹಿಸಿದ್ದೀರಿ, ಮತ್ತು ಬೇರೆ ರೈತರಿಗೆ ಕೂಡ ತಾವು ತಿಳಿಸಿ ಹೇಳಿದ್ದೀರಿ. ಈ ಎರಡು ಬದಲಾವಣೆಗಳಿಂದ ನಮ್ಮಲ್ಲಂತೂ ಅದ್ಭುತವಾದಂತಹ ಮಳೆಯ ಪ್ರಮಾಣವನ್ನ ನೋಡಿದ್ವಿ. ಬಹುಶಃ ಈ ಸೀಸನ್ನೊಳಗೆ ಹೆಚ್ಚು ಕಡಿಮೆ ನಾವು ಸೆಂಚುರಿಯನ್ನ ನೋಡಿರಲಿಲ್ಲ. ಈ ಸಮಯದೊಳಗೆ ಸೆಂಚುರಿ ನೋಡಿದ್ವಿ, ಸೆಂಚುರಿಗಿಂತ ಹೆಚ್ಚಾದಂತಹ ಮಳೆಯನ್ನ ಕೂಡ ನಾವು ನೋಡಿದ್ವಿ. ಅನೇಕರು ತಾವು ಉದ್ಗಾರ ತೆಗೆದ್ರಿ, ಸೆಂಚುರಿ ಅಲ್ಲ ಸರ್, ಇದು ಡಬಲ್ ಸೆಂಚುರಿ ಅನ್ನುವಂಥದ್ದು. ಎಲ್ಲೆಲ್ಲಿ ನೀರು ಹರಿದಿದ್ದಿಲ್ಲ, ಎಲ್ಲೆಲ್ಲಿ ಹಳ್ಳಗಳು ಹರಿದಿದ್ದಿಲ್ಲ, ಅಲ್ಲೆಲ್ಲ ತುಂಬಿ ಹರಿದು ಇಡೀ ಕಲಬುರಗಿ ಜಿಲ್ಲೆ ಅಷ್ಟೆಲ್ಲ, ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು ಎಲ್ಲಾ ಕಡೆ ಮಳೆಯ ಒಂದು ಸನ್ನಿವೇಶ ನಿರ್ಮಾಣ ಆಗಿ ಹೌದಪ್ಪ ನಿಜವಾದಂತಹ ಒಂದು ಮಳೆಗಾಲ ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು ಈ ಸಂದರ್ಭದೊಳಗೆ ಆಯಿತು ಅಂತ ಹೇಳ್ಬಹುದು. ಭರ್ಜರಿ ಮಳೆಯಿಂದಾಗಿ ನಮ್ಮ ಏನು ಕಾಗಿಣಾ ನದಿ ಇರಬಹುದು, ಕಮಲಾವತಿ ನದಿ ಇರಬಹುದು, ಗಂಡೂರಿ ಇರಬಹುದು, ಬೆಣ್ಣೆತುರ ಎಲ್ಲ ನದಿಗಳಲ್ಲಿ ಪ್ರವಾಹ ಬಂದಿದ್ರ ಚಿತ್ರಗಳನ್ನ ನಾವು ಕಾಣ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಸೇತುವೆಗಳು ಮುಳುಗಿ ಹೋದು, ಒಡ್ಡುಗಳು ಒಡೆದು ಹೋದು, ನೂರಾರು ಹಳ್ಳಿಗಳು ಇವತ್ತ ಜಲಾವೃತ ಆಗಿ ಬೆಳೆ ನಾಶ ಆದಂಥದ್ದನ್ನ ನೋಡ್ತಾ ಇದ್ದೀವಿ. ಮನೆಗಳು ಕುಸಿದು ಹೋದದನ್ನ ನಾವು ನೋಡ್ತಾ ಇದ್ದೀವಿ. ಹಳ್ಳಿಗಳ ಸಂಪರ್ಕ ಕೂಡ ಇರಲಾರದಂತಹ ಒಂದು ಪರಿಸ್ಥಿತಿ ಇವತ್ತು ನಾವು ನಮ್ಮ ಭಾಗದ ಜಿಲ್ಲೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಭಾರತೀಯ ಹವಾಮಾನ ಇಲಾಖೆಯವರು ಈ ಪರಿಯ ಮಳೆ ಆಗ್ತದ ಅಂತೇಳಿ ಒಂದು ಅಲರ್ಟ್ ಏನ್ ಕೊಟ್ಟಿದ್ರು. ಅದರ ಪರಿಣಾಮವಾಗಿ ಜಿಲ್ಲಾಡಳಿತ ಕೂಡ ಇದಕ್ಕೆ ಸ್ಪಂದಿಸಿ ಶಾಲೆಗಳಿಗೆ ರಜೆ ನೀಡುವಂತಹ ಒಂದು ಘೋಷಣೆಯನ್ನು ಕೂಡ ಮಾಡಿ ಇದರ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸುವಲ್ಲಿ ಒಂದು ಪ್ರಯತ್ನವನ್ನು ಮಾಡಿತು ಅಂತ ಹೇಳಬಹುದು. ಎಲ್ಲಾ ಜಿಲ್ಲೆಗಳಲ್ಲಿ ಬಹುಶಃ ಈ ಒಂದು ಸೂಚನೆಯನ್ನ ನೀಡಲಾಗಿತ್ತು ಸಾರ್ವಜನಿಕರಿಗೆ. ಯಾಕಪ್ಪ ಅಂತಂದ್ರೆ ನೂರು ಮಿಲಿಮೀಟರ್ನಷ್ಟು ಮಳೆ ಬರ್ತದ ಅಂತಂದಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದ. ಅಂತಹ ಒಂದು ಸಂದರ್ಭದೊಳಗೆ ಜಿಲ್ಲಾಡಳಿತಗಳು ಈ ಬಗ್ಗೆ ಕಾಳಜಿ ವಹಿಸಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸುವಂತಹ ಒಂದು ಕೆಲಸ ಮಾಡಿದ್ದು ಸುತ್ಯಾರ ಅಂತೇಳಿ ಹೇಳಬಹುದು. ತಾವೆಲ್ಲ ತಮ್ಮ ತಮ್ಮ ಊರುಗಳಲ್ಲಿ, ಹೊಲಗಳಲ್ಲಿ ಆದಂತಹ ಮಳೆಯ ಬಗ್ಗೆ ಮತ್ತು ಮಳೆಯ ಸನ್ನಿವೇಶದ ಬಗ್ಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ ಧ್ವನಿ ಸಂದೇಶದ ಮೂಲಕ, ಅದರ ಜೊತೆಗೆ ವಿಡಿಯೋಗಳನ್ನು ಕೂಡ ಮಾಡಿ ಕಳಿಸಿದ್ದೀರಿ. ಈಗ ತಮ್ಮ ಧ್ವನಿಯನ್ನ ಕೇಳಿ ಮತ್ತೆ ನಾವು ಮುಂದುವರಿಯೋಣ. ಬಿಜಾಪುರ ಜಿಲ್ಲಾ ನಂದ್ರಿಯಲ್ಲಿ ಸರ್ ಭಾರಿ ಮಳೆ ನಡೆದು ಸರ್, ಈ ಸದ್ದ ಒಳ್ಳೆ ಮಳೆ ಬರ್ಲತ್ತ ಸರ್, ಒಂದು ತಾಸಾಯ್ತು ಸರ್ ನಡೆದು, ಈಗ ಇನ್ನ ಇದು ಮೂರು ದಿವಸ ಅಂತ ಹೇಳಿ ಸರ್ ಸೋಮಶೇಖರ್ ಹಳ್ಳಿ ಅವ್ರು ಸರ್, ಎಲ್ಲ ಕಡೆ ಒಳ್ಳೆ ಮಳೆ ಆಗ್ಬೇಕು ಸರ್, ನಮ್ಮಲ್ಲಿ ನೀರು ಹಳ್ಳಿಗತ್ತ ಸರ್. ಚಿತ್ರಾಪುರ ತಾಲೂಕು ತೆಂಗಳಿಯಿಂದ ಶರಣಯ್ಯ ಸ್ವಾಮಿ ಭೈರಾಮಡಿಗೆಯವರು ಮೆಸೇಜ್ ಕಳಿಸಿದ್ದಾರೆ. ತೆಂಗಳಿ ಒಳಗ ಗುರುವಾರ ರಾತ್ರಿ 11 ಗಂಟೆಯಿಂದ ಚಲೋ ಮಳೆ ಬರ್ತಾ ಇದೆ ಅನ್ನುವಂತಹ ಒಂದು ಸೂಚನೆಯನ್ನ ಅವರು ಕೊಟ್ಟಿದ್ದಾರೆ. ಇವತ್ತು ಬಿಜಾಪುರ ಜಿಲ್ಲಾ ನಂದ್ರಿಯಲ್ಲಿ ಸರ್ ಬಿಟ್ಟು ಬಿಡುದು ಮಳೆ ಬರ್ತದೆ ಸರ್. 2ನೇ ತಾರೀಕಿಗೆ ಸರ್ ಸೋಮವಾರ ಸರ್ ಮುಂಜಾನೆ 6 ಗಂಟೆಗೆ ಚಲಿದೆ ಸರ್ ಮಳೆ ಒಟ್ಟು ಕಟ್ಟಾಯಿಲ್ ಸರ್. ನಾವು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಚಿಕ್ಕೂರು ಗ್ರಾಮದಿಂದ ಧರ್ಮಣ ಹಂದಿಗಳು ಅಂತ ಹೇಳಿಬಿಟ್ಟು ಮಾತಾಡ್ತಿರೋದು. ಮೇಘ ಸಂದೇಶ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಮಿತ್ರರಿಗೂ ಹಾಗೂ ಮೇಘ ಸಂದೇಶ ಕಾರ್ಯಕ್ರಮ ನಡೆಸಿಕೊಳ್ಳುವ ನಮ್ಮ ರೂಢಿ ಸೋಮಶೇಖರ್ ಸರ್ ಇವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಕಳೆದ 30ನೇ ತಾರೀಕು ಅಂದರೆ 30ನೇ ತಾರೀಕು 8ನೇ ತಿಂಗಳು 2024ರಂದು ಸಾಯಂಕಾಲ 8:30 ಆರಂಭವಾದಂತಹ ಮಳೆ ಬೆಳಗಾನ ಜಿಟಿ ಜಿಟಿ ಜಿಟಿ ಮಳೆ ಬಂತು ಸರ್. ಅದೇ ರೀತಿಯಾಗಿ ಮತ್ತೆ 31ನೇ ತಾರೀಕು ಸಾಯಂಕಾಲ 8 ಗಂಟೆಗೆ ಆರಂಭವಾದಂತಹ ಮಳೆ 2ನೇ ತಾರೀಕು ಮಧ್ಯಾಹ್ನ 3 ಗಂಟೆ ತನಕ ಒಂದೇ ಸಮಯ ಸರ್ ಧೀರೆ ಧೀರೆ ಒಂದು ತಾಸು ಬಿಡೋದು ಬರೋದು ಭಾರಿ ಮಳೆ ಬಂತು ಸರ್, ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಿದೆ. ನಮ್ಮ ಮರಗಳೆಲ್ಲ ಚೆನ್ನಾಗಿದೆ ಸರ್ ಮಳೆ ಸರ್. ನಮಸ್ಕಾರ ಸರ್. ಆಲ್ವೇಲ್ ತಾಲೂಕು ಕುಮಸಗಿಯಿಂದ ಅಶೋಕ್ ಬದ್ನಿಕಾಯಿ ಅವರು ಒಂದು ಸಂದೇಶವನ್ನ ಕಳಿಸಿ ನಾವು ಏನು ಮಾಹಿತಿ ನೀಡಿದ್ವಿ, ಮುನ್ಸೂಚನೆ ನೀಡಿದ್ವಿ ಮಳೆ ಬರ್ತದ ಈ 2-3 ದಿನಗಳಲ್ಲಿ ಅನ್ನುವಂಥದ್ದು, ಅದಕ್ಕೆ ಅವರು ತಮ್ಮಲ್ಲಿ ಈ ಸಮಯದೊಳಗೆ ಮಳೆ ಆಗಲಿ ಅಂಥೇಳಿ ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್, ಮಳೆ ಆದ್ರೆ ಬಹಳ ಚಲೋ ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಬಹುಶಃ ಈ ಸಂದರ್ಭದೊಳಗೆ ಅವರ ಊರೊಳಗೆ ಒಳ್ಳೆ ಮಳೆ ಆಗಿರಬೇಕು ಅಂಥೇಳಿ ನಾವು ಅನ್ಕೋತೀವಿ. ಅವರಿಂದ ಮತ್ತೆ ಮೆಸೇಜ್ ಇಲ್ಲ. ಇಂಡಿ ತಾಲೂಕಿನ ಲಾಸಂಗಿ ಗ್ರಾಮದ ಜೋರಾಗಿ ಮಳೆ ಬಂದಿದೆ. ಎನ್ ಗಣಕಲ್ ಶೇಖರಪ್ಪ ಬಾಗ್ಲಿ ಅವರು ಮಾತನಾಡುತ್ತೇವೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಎನ್ ಗಣಕಲ್ ಗ್ರಾಮದಲ್ಲಿ ಕಳೆದ ಮಂಗಳವಾರದಿಂದ ಸ್ವಲ್ಪ ಸ್ವಲ್ಪ ಬಂದು 30ನೇ ತಾರೀಕಿನಿಂದ ಹಿಡಿದು 3ನೇ ತಾರೀಕುವರೆಗೂ ಒಂದೇ ರೀತಿ ಮಳೆಯನ್ನು ನಮ್ಮ ಊರಿನಲ್ಲಿ ಬರುತ್ತದೆ. ಎಲ್ಲ 4 ಹಳ್ಳ ಕೊಳಗಳನ್ನು ತುಂಬಿ ಹರಿತೀವಿ. ಹತ್ತಿಗಳಿಗೆ ಹಸಿ ಜಾಸ್ತಿ ಆಗುವ ಸಂಭವ ಜಾಸ್ತಿ ಆಗಿದೆ. ನಮ್ಮ ಊರಿನಲ್ಲಿ ಎಲ್ಲ ಬೆಳೆಗಳು ಚೆನ್ನಾಗಿವೆ, ಆದ್ರೆ ಈಗ ಹಸಿ ಜಾಸ್ತಿ ಆಗುವ ಸಂಭವ ಜಾಸ್ತಿ ಆಗಿದೆ. ರಾಯಚೂರು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮಳೆ ಆಗಿದೆ. ಆದ್ರೆ ಸ್ವಲ್ಪ ಜಾಳಹಳ್ಳಿ ಭಾಗದಲ್ಲಿ ನಿಂಗದಹಳ್ಳಿ ಅಂತ ಗ್ರಾಮದಲ್ಲಿ ಕೆಲವೊಂದು ಸೇತುವೆಗಳು ಕಚ್ಚಿ ಹೋಗಿವೆ. ಆದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಂತ ಹಾನಿಯನ್ನು ಸಂಭವ ಆಗಿಲ್ಲ. ನಮಗ ಮಳೆ ಪ್ರಮಾಣ ಹೇಳಿದ್ದು ಮಾಹಿತಿ ಒಳ್ಳೆ ಅನುಕೂಲಕರವಾಗುತ್ತದೆ ಅಂತ ನಮ್ಮ ಭಾವನೆ. ಏಕೆಂದ್ರೆ ನಮ್ಮಲ್ಲಿ ಇಷ್ಟು ಪ್ರಮಾಣ ಮಳೆ ಬೀಳ್ತದಂದ್ರೆ ದಾರಿಗಳಲ್ಲಿ ಹಳ್ಳಗಳನ್ನು ಅಡ್ಡಗಟ್ಟುವ ಸಂಭವ ಜಾಸ್ತಿ ನಮ್ಮ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಅಲ್ಲಿ. ಅದಕ್ಕೆ ನಾವು ರೈತರಿಗೆ ಮುನ್ನೆಚ್ಚರಿಕೆ ಕೊಡುವುದಕ್ಕೆ ನಮಗೆ ಒಳ್ಳೆ ಅನುಕೂಲಗಳಾಗುತ್ತವೆ. ಈ ತರ ಮಳೆ ಬರ್ತದಪ್ಪ ಜಾಸ್ತಿ ಆದ್ರೆ ನಿಮ್ಮ ಹೊಲದಲ್ಲಿ ಅಡ್ಡ ಕಟ್ಟಿ ನಿಮ್ಮನ್ನ ಹಳ್ಳ ಸೆಳವಿನ ಅತ್ತ ಒಯ್ಯುವ ಸಂಭವ ಆಗುತ್ತದೆ ಅಂತೇಳಿ ನಾವು ಮಾರ್ಗದರ್ಶನ ಮಾಡುವುದಕ್ಕೆ ಒಳ್ಳೆ ಅನುಕೂಲ. ಈಗ 32% 40 mm 30 mm ಅಂತ ಮಳೆ ಗೊತ್ತಾದ್ರೆ ನಮಗೆ ಇಷ್ಟೇ ಮಳೆ ಬಂದ್ರೆ ಇಷ್ಟೇ ಹಳ್ಳಗಳನ್ನು ಬರ್ತಾವ ಅನ್ನೋದು ನಮಗೆ ಮಾಹಿತಿ. ಜೋರಾದ ಮಳೆ ಬಂದಾಗ ಹಳ್ಳಗಳನ್ನು ಕಡಿದ್ರು, ಅದಕ್ಕಾಗಿ ನಮಗೆ ಒಳ್ಳೆ ಇದು ಅನುಕೂಲಕರ. ನಮ್ಮ ಜಿಲ್ಲೆಯಲ್ಲಿ ಯಾವ ಅಂತ ಹಳ್ಳಗಳನ್ನು ಕಟ್ಟುವಂತ ಸ್ಥಿತಿ ಆಗಿಲ್ಲ. ನಮ್ಮ ಜಿಲ್ಲೆಯನ್ನು ಮೊದಲನೇ ಸ್ಥಾನ ಅಂದ್ರೆ ಗುಲ್ಬರ್ಗ 3ನೇ ಸ್ಥಾನ ಇದ್ದು ಮೊದಲನೇ ಸ್ಥಾನಕ್ಕೆ ಬಂದು ಅದಕ್ಕೆ 2ನೇ ಸ್ಥಾನದಲ್ಲಿ ಉಳಿದುಕೊಂಡಿದಂತ ನಮ್ಮ ಭಾವನೆ. ಎಷ್ಟು ತೇವಾಂಶ ಇದ್ರೆ ಬೆಳೆಗಳಿಗೆ ಅನುಕೂಲ, ಎಷ್ಟು ತೇವಾಂಶ ಇತ್ತಂದ್ರೆ ಬೆಳೆಗಳಿಗೆ ನಷ್ಟ ಆಗ್ತದೆ ಅನ್ನೋದು ಒಂದು ಮಾಹಿತಿ ಬರುತ್ತದೆ. ನಮಗೆ ಮಳೆ ಪ್ರಮಾಣ ಹೇಳುವುದು ಒಳ್ಳೇದು, ಆದ್ರೆ ಈ ವಾರದಲ್ಲಿ ಇಷ್ಟು ಪ್ರಮಾಣ ಮಳೆ ಬಿದ್ದಂತ ಮತ್ತೆ ನಮಗೆ ರಿಪೀಟ್ ತಿಳಿಸುವುದು ನಮಗೆ ಒಳ್ಳೆ ಅನುಕೂಲಕರವಾಗುತ್ತದೆ. ಈ ವಾರ 40 mm ಹೇಳಿದ್ರೆ 50 mm ಬಂದ್ರೆ ನಮ್ಗೆ ಜಾಸ್ತಿ ಹಸಿ ಆಗಿದೆ ಅಂತ ಅದಿಲ್ಲ ನಮಗೆ ತಿಳಿದು ಬರ್ತದೆ. 40 mm ಹೇಳಿದ್ರೆ 20 mm ಮಳೆ ಬಿದ್ದರೆ ನಮ್ಗೆ ಹಸಿ ಕರಿತೆ ಆಯ್ತು ಅಂತ ನಮ್ಗೆ ಅರ್ಥ ಆಗ್ತದೆ. ಅದು ವಾರದ್ದು ನಮಗೆ ರಿಪ್ಲೈ ಆಗ್ತಾ ಇದ್ರೆ ನಮಗೆ ಒಳ್ಳೆ ಅನುಕೂಲಕರ. ನಾವು ಒಳ್ಳೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳುವುದಕ್ಕೆ ನಮಗೆ ಒಂದು ಸದಾಕಾಲ ಅಂತ ನನ್ನ ಭಾವನೆ. ಸೋಮಶೇಖರ್ ಉಳಿಗೂ ಮತ್ತು ನಮ್ಮ ಆಕಾಶವಾಣಿ ಕೇಂದ್ರದ ಕೇಳುವರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ. ಬೈರಾಮಡಿಯವರು ಇನ್ನೊಂದು ಸಂದೇಶವನ್ನ ಕಳಿಸಿ ಮಳೆಯಾಗಿದ್ದರ ಬಗ್ಗೆ ಭಾರಿ ಖುಷಿಯನ್ನ ವ್ಯಕ್ತ ಮಾಡಿದ್ದಾರೆ. ಒಂದು ಫೋಟೋ ಕೂಡ ಕಳಿಸಿದ್ದಾರೆ, ಹಳ್ಳ ಹರಿತಾ ಇರುವಂತಹ ಒಂದು ಚಿತ್ರ. ಅದ 100ಕ್ಕೆ 100 ಯಾಕ ಡಬಲ್ ಸೆಂಚುರಿ ಅಂತ ಹೇಳಬಹುದು ಸರ್ ಮಳೆ ಆಗಿದ್ದು ಅನ್ನೋದ್ರ ಬಗ್ಗೆ ಅವರು ಸಂತೋಷದಿಂದ ತಮ್ಮ ಸಂದೇಶವನ್ನ ನಮಗೆ ನೀಡಿದ್ದಾರೆ. ನಮಸ್ಕಾರ ಸರ್, ನಾ ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊಳ್ಳೂರಿನಿಂದ ಮಲ್ಲಿಕಾರ್ಜುನ ಸೊಲಪಟ್ಟು ಮಾತಾಡ್ತಿರ್ತೀರಿ ಸರ್. ಸರ್, ಈಗ ನೀವು ಹೇಳಿದ ಪ್ರಕಾರ ವಾರ ಪೂರ್ತಿ ಮಳೆ ಬಿದ್ದ ಸರ್, ಮತ್ತು ಭರ್ಜರಿ ಮಳೆ ಬಿದ್ದ ಸರ್, ಹಳ್ಳ ಕೊಳ್ಳಗಳು ಬರ್ತೀನೋ ಆಗ್ಯಾವ್ರಿ ಸರ್. ಚಂದ್ರಪಲ್ಲಿ ಡ್ಯಾಮ್ ಗೇಟ್ ಇಲ್ಲಿಂದ ನೀರನ್ನು ಹರಿಸಲಾಗೈತೆ ಸರ್, ನೀರ್ ಬಿಡ್ಲತ್ತಾರ ಸರ್. ಈಗ ನಮಗ ಏನಂದ್ರ ಸರ್, ಈ ವಾರ ಮಳಿ ಬಿದ್ದ ಪ್ರಾಬ್ಲಮ್ ಅಲ್ಲಿ ನಮಗ್ ಉದ್ದು ಹೆಸರು ಕೈಗೆ ಬಂದಿಲ್ರಿ ಸರ್. ಇನ್ನ 8 ಎಕರೆ ಉದ್ದಾದ್ರಿ ಸರ್ ಹೊಲದಾಗ. 100 to 50% ಮೊಳಕೆ ನಾಟ್ಯಾವ ಸರ್. ಇನ್ನೊಂದ್ 50% ದಾಗ 30% ಕಾಯಿ ಸುಲ್ದು ನೋಡಿದ್ರೆ ಒಳಗನು ಗುಗ್ರಿ ಆಗ್ಯಾವ್ರಿ ಸರ್ ಬೀಜ. ಇನ್ನೊಂದ್ 20% ಉಳಿದ ಸರ್, ಅವನ್ನ ಮನೆಗೆ ಹತ್ತಾವೆ ಅಂತ ಲೆಕ್ಕ ಇಟ್ಕೊಂಡಿದ್ದಾರೆ ಸರ್. ವೆದರ್ ರಿಪೋರ್ಟ್ ಪ್ರಕಾರ, ಹವಾಮಾನ ಇಲಾಖೆ ಪ್ರಕಾರ, ಡೇಲಿ ಹಂಟ್ ಪ್ರಕಾರ ಚೆಕ್ ಮಾಡ್ತೇನೆ ಸರ್. September 7-8 ದಾಗ ಮಳಿ ತೋರಿಸಲಾತನ್ರಿ ಸರ್. ಅದ್ ಯಾವ್ದೋ ಒಂದ್ ಚಂಡಮಾರುತ ಅಲ್ಲಿ ವಾಯುಭಾರ ಕುಸಿತಾಲಿಂದ ಅಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೊಂದು 6-7 ಇನ್ನೊಂದು ಬಂಗಾಳಕೊಳ್ಳಿ ವಾಯುಭಾರ ಕುಸಿತಾಲಾತ ಅಂತ ಕೆಸ ತೋರಿಸಲಾತ ಸರ್. ಇತನೇ ಸರ್, ರೈತರು ಉದ್ದ ಹೆಸರು ಬೆಳ್ಕೊಂಡು ಕುಂತಿದ್ದೇವ್ರಿ. ಈ ವರ್ಷ ಸೋಯಾಬಿನ್ ಜರ ಕಮ್ಮಿ ಮಾಡಿ ಕೆಸ ಉದ್ದ ಹೆಸರು ಪೂರಾ ಗುಲ್ಬರ್ಗ ಬೀದರ್ ಹೆಚ್ಚನೆ ಉದ್ದ ಹಾಕಿರಿ ಈ ವರ್ಷ ಉದ್ದ ಹೆಸರು. ಈಗ ಅದು ಮಾರ್ಕೆಟ್ ದಾಗನು ರೇಟ್ ಇದ್ದು ಚಲೋನೇ ಅದ್ರಿ ನಮ್ಮ ಬೀದರ್ ಭಾಗಕ್ಕ. ಅಟೋಟು ಹೆಚ್ಚು ಕಡಿಮೆ ಬೆಳಿ ಬಂದು ನಮ್ಮ ಕೈಗೆ ಏನನ್ನ ಜರ ಹತ್ತು ಅಂತ ಕೆಸ ಲೆಕ್ಕ ಇಟ್ಕೊಂಡಿದ್ದಾರೆ ಸರ್. ಸಾಲ ಸೂಲ ಮಾಡಿ ಲಾಗೋಡಿ ಮಾಡಿ ಕಸಿ ಒಂದ್ ಎಕರೆಗೆ 4,000-5,000 ರೂಪಾಯಿ ರಾಶಿ ಮಾಡ ಕೂಡ್ಲ ಖರ್ಚು ಉಂಟದ್ರಿ ಸರ್. ಒಂದ್ ಹೆಚ್ಚು ಕಡಿಮೆ 50,000 ಲಾಸ್ ಉಂಟೈತಿರಿ ಸರ್. ಈಗ ಊಟ ಎಲ್ಲ ಮಾಡಿ ಎಲ್ಲ ಮಾಡದನ್ ಬಿ ಹೆಚ್ಚು ಕಡಿಮೆ ಒಂದ್ 2,000 ರೂಪಾಯಿ ಮಾಲ್ ಅದನ್ ಬಿ 50,000 ಹೋಗಿ 1,50,000 ರೂಪಾಯಿ ಉಳಿತಾದ ರೈತರದ ಅಂದ ಕಸಿ ಪರಿಸ್ಥಿತಿ ಲೆಕ್ಕೈತಿರಿ ಸರ್. ಈಗ 1,50,000 ಅಲ್ರಿ ಸರ್, 1,50,000 ಇರೋದಂಗ ಆಗಿದ್ರಿ ಪಳಿ ರೈತರದಿಗೆ. ಈಗ ಏನಾಗಿದ್ರಿ ಸರ್, ಈಗ ಉದ್ದಿ ಹೆಸರು ಎಲ್ಲ ಹೊಲದಾಗ ನೋಡಿದ್ರು ಹೆಂಗಾದ್ರು ಸರ್. ದಸರಿ ಹಬ್ಬಕ್ಕೆ 9 ದೇವ್ರ ಮುಂದೆ ಬೀಜ ಹಾಕಿ ಮೊಳಕೆ ನಾಡ್ತಾ ನೋಡ್ರಿ ಸರ್, ಆ ಟೈಪ್ ಆಗಿದ್ರೆ ಹೊಲದಾಗ್ರಿ ಇವತ್ತಿನ ಪರಿಸ್ಥಿತಿ ಸರ್. ಅಷ್ಟು ಮೊಳಕೆ ಬಂದ ನೋಡ್ರಿ ಸರ್. ಅದನ್ನ ಇವತ್ತಿಂದ ಏನು 674 ಮೇಘ ಸಂದೇಶ ನೋಡ್ರಿ ಸರ್, ರೈತರದ ಏನ್ ಲೆಕ್ಕ ಇದ್ರಿ ಸರ್, ಇವತ್ತಿನ ಇದ್ರ ಮ್ಯಾಗ ಲೆಕ್ಕ ಇಟ್ಕೊಂಡಿದ್ದೀವ್ರಿ ಸರ್. ಇಲ್ಲ ಸರ್, ಇವತ್ತಿನ ನೀವು ಹೇಳದ್ಬಿಟ್ರಿ ಅಂತ ತಿಳ್ಕೊರಿ ಮೇಘ ಸಂದೇಶದಾಗ. ನಿಮ್ ಪುಣ್ಯಲಿಂದ ನಾವು ಉಳಿಲತ್ತಿದ್ದೇವ್ರಿ ಸರ್. ಯಾಕಂದ್ರೆ ಸರ್, ಅವು ಇನ್ನ ಕೊಯ್ದು ಕುಪ್ಪಿ ಇಟ್ಟು ಕಸಿ ರೊಕ್ಕ ಹಾಳಾಗದಕ್ಕಿನ ಅದು ಇಟ್ಟು ಒಂದ್ ಕಡೆ ಹೊಲದಾಗೆ ಬೆಳಿ ಹೊಲತ್ತದ್ರಿ, ಅದು ಒಂದು ಉಳಿತಾಯನೇ ರೀ ನಮಗ. ಯಾಕಂದ್ರೆ ಈಗ ಎಕ್ಕರಕ 4,000-5,000 ರೂಪಾಯಿ ಕೊಟ್ಟು ಕಸಿ ಕೊಯಿಸಿ ಕುದಿಸಿ ತಂದು ಹೊರಗೆ ಕುಪ್ಪಿ ಇಕ್ಕದನ್ನೆಲ್ಲ ಸರ್, ಅವು ಬುಸರ್ಗಟ್ಟೆ ಅಲ್ಲಿ ಹೋಗಿರಿ ಸರ್. 4-5 ದಿನ ಆಯ್ತು ರೀ ಕುಪ್ಪಿಟ್ಟು. ನಾವು ಕೊಂಡಂಪಳ್ಳಿ ತಕ ಮನೆ ಹೋಗಿನ್ರಿ ಸರ್. ಕೊಂಡಂಪಳ್ಳಿ, ಸೊಲೆಪೇಟ್, ನಿಡುಗುಂದಿ, ಪಂಚನಪಳ್ಳಿ, ದಸ್ತಾಪುರ, ಸಿಂಹದಿಲ ಹಿಡಿದು ನಮ್ಮ ಏರಿಯಾಕ್ಕೆ ಎಲ್ಲ ಹೆಸರು ಉದ್ದು ಬಂದವ್ರಿ ಸರ್. ಎಲ್ಲರೂ 3-3 ಎಕರೆ 4-4 ಎಕರೆ ಕೊಯ್ದು ಕಸಿ ಹೊಲದಾಗೆ ಮೆದಿಯವ್ರಿ ಸರ್. ಇವತ್ತೇನು ಹೇಳ್ತೀನಿ ನೋಡ್ರಿ ಸರ್, ನೀವು 674 ಸಂಚಿಕೆ ಮಂಗಳವಾರ 6:50 ಕೃಷಿ ರಂಗದಾಗ ಇದ್ರ ಮ್ಯಾಗ ನಮ್ದು ಭರವಸೆ ಅದು ಇವತ್ತಿನ ಲೆಕ್ಕ ನೋಡ್ರಿ ಸರ್ ನಮಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಕ್ಕಲಕೋಟ್ ತಾಲೂಕು ಕರಜಿಯಿಂದ ರವಿ ನಿಂಬಾಳ್ ಅವರು ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಈಗೇನು ತಾವು ಸೊಲ್ಲಾಪುರ ಜಿಲ್ಲೆಗೆ ಮುನ್ಸೂಚನೆ ಕೊಟ್ಟಿದ್ರಿ, ಅದರ ಪ್ರಕಾರ ನಮಗ ಒಳ್ಳೆ ಮಳೆ ಆಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಅವರು ನಮಗ ನೀಡಿದ್ದಾರೆ. ಆಕಾಶವಾಣಿ ಕೇಂದ್ರಕ್ಕೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ರೈತ ರೈತೈಷಿಗಳಾದ ಡಾಕ್ಟರ್ ಸೋಮಶೇಖರ್ ಸರ್ಗೆ ಎಲ್ಲ ನಮ್ಮ ರೈತರ ಪರವಾಗಿ ನಮಸ್ಕಾರಗಳು ತಿಳಿಸುತ್ತಾ ಸರ್, ನಾನು ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಕಟಮರಿ ಗ್ರಾಮದಿಂದ ಎಲ್ ಕೆ ವೀರಂಗೌಡ ಸರ್ ಮಾತಾಡ್ತಿರೋದು. ಸರ್, ನೀವು ಕಳೆದ ಸಂಚಿಕೆಯಲ್ಲಿ ಮಳೆಯ ವಾತಾವರಣ ಬಗ್ಗೆ ಎಲ್ಲ ರೈತರಿಗೆ ಮುಟ್ಟುವಾಗಿ ಹೇಳಿದ್ರಿ ಸರ್. ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಥವಾ ರಾಯಚೂರು ತಾಲೂಕಿನಲ್ಲಿ ಎಲ್ಲ ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ವರ್ಷಧಾರೆ ಆಗಿದೆ ಸರ್. ಎಲ್ಲ ರೈತರಿಗೆ ಬಹಳ ಖುಷಿಯ ಒಂದು ವಾತಾವರಣ ಸೃಷ್ಟಿಯಾಗಿದೆ ಸರ್. ಆದರೆ ಅತಿ ಮಳೆಯಿಂದ ತೇವಾಂಶ ಬಹಳವಾಗಿದೆ ಸರ್. ಎಲ್ಲ ರೈತರು ಬಹಳ ಹಸಿ ಕೊರತೆಯಿಂದ ಬಳಲ್ತಾ ಇದ್ದಾರೆ ಸರ್. ಯಾಕಂದ್ರೆ ನಾವು ನೋಡಿದ್ವಿ ಸರ್, ರಾಯಚೂರು ಜಿಲ್ಲೆಯಲ್ಲಿ ಅಥವಾ ರಾಯಚೂರು ತಾಲೂಕಿನಲ್ಲಿ ನಮಗೆ ಕಳೆದ ದಿನಗಳಲ್ಲಿ ಬಹಳ ಮಳೆಯ ಕೊರತೆಯನ್ನು ಎದುರಿಸಿದ್ವಿ ಸರ್. ಆದರೆ ಈಗ ಎಲ್ಲ ರೈತರಿಗೆ ಮಳೆಯ ಒಂದು ತೇವಾಂಶ ಬಹಳ ಹೆಚ್ಚಾಗಿದೆ ಸರ್. ಅದರಿಂದ ಹತ್ತಿಯಲ್ಲಿ ಅಥವಾ ಮೆಣಸಿನಕಾಯಿ ಗಿಡ ಕೊಳೆಯುವ ಒಂದು ಪರಿಸ್ಥಿತಿ ಉಂಟಾಗ್ತಿದೆ ಸರ್. ಯಾಕಂದ್ರೆ ಈ ವಾರ ನಮಗೆ ಬಿಸಿಲಿನ ವಾತಾವರಣ ಇದ್ದರೆ ನಮ್ಗೆ ಎಲ್ಲ ರೈತರಿಗೆ ಒಂದು ಅನುಕೂಲ ಆಗುತ್ತೆ. ಏನು ಮಾಡಕ್ಕಾಗಲ್ಲ, ನಾವು ಹವಾಮಾನ ಹೇಗೆ ವರ್ತನೆ ಮಾಡುತ್ತೆ ಅದಕ್ಕೆ ನಾವು ಎಲ್ಲ ರೈತರು ಸಜ್ಜಾಗಿರಬೇಕು ಸರ್. ಹಾಗೆ ನಮ್ಮ ಮಠಮಾರಿ ಗ್ರಾಮದಲ್ಲಿ ಉತ್ತಮ ಮಳೆ ಆಗಿದೆ ಸರ್. ಈಗ 65-75 ದಿನ ನಂತರ ಬೆಳೆಯಿದೆ ಸರ್ ಹತ್ತಿಯಲ್ಲಿ. ಈಗ ಕಾಯಿ ಕಟ್ಟುವಂತ ತೇವಾಂಶ ಬಹಳ ಮುಖ್ಯವಾಗಿತ್ತು. ಈಗ ನಮ್ಮ ತೇವಾಂಶದಿಂದ ಕಾಯಿ ಕಟ್ಟುವ ಹಂತದಲ್ಲಿದೆ ಸರ್. ಮತ್ತೆ ಈ ವಾರ ಹೇಗಿರುತ್ತೆ ಇದರ ಬಗ್ಗೆ ಮತ್ತು ನೆಕ್ಸ್ಟ್ ನಾವು ಮುಂದಿನ ಏನು ಕೃಷಿ ಚಟುವಟಿಕೆ ಮಾಡಿಕೊಳ್ಳಬೇಕೆಂದು ಈ ವಾರ ನಾವು ಕಾಯ್ತಾ ಇದ್ದೇವೆ ಸರ್. ಇಷ್ಟೇ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಸರ್. ನಮಸ್ಕಾರ ಸರ್, ನಾವು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಚಿಕ್ಕಬುದ್ದು ಗ್ರಾಮದಿಂದ ಧರ್ಮಣ್ಣ ಅಂಬಿಗರ್ ಅಂತ ಹೇಳ್ಬಿಟ್ಟು ಮಾತಾಡ್ತಿರೋದು. 30th-8 ತಿಂಗಳ 2024 ಆರಂಭವಾದ ಮಳೆ ಇವತ್ತು ಏನಪ್ಪಾ ಅಂತಂದ್ರೆ 3 ಬೆಳಗಿನ ಜಾವ 6 ಗಂಟೆವರೆಗೂ ಒಂದೇ ಸವಣೆ ಸುರಿದಿದೆ ಸರ್. ಮಳೆ 4-5 ದಿನ ಕಂಟಿನ್ಯೂ ಸುರಿದಿದೆ ಸರ್ ನಮ್ ಕಡೆ ಮಳೆ. ಭಾರಿ ಮಳೆ ಆಗಿದೆ, ಸಂಪೂರ್ಣವಾದಂತ ದಶೆ ಆಗಿದೆ. ಮುಂದಿನ ಮಳೆಗಾಲ ಇನ್ನೊಂದು 8-10 ದಿನ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಡೀತಾ ಇದೆ ಒಳ್ಳೆ ಮಳೆ ಸರ್. ಸ್ಪಂದಿಸಿದಂತಹ ನಮ್ಮ ಎಲ್ಲ ರೈತ ಮಿತ್ರರಿಗೆ ಧನ್ಯವಾದಗಳು. ಆತ್ಮೀಯರೇ, ಮಳೆ ಬಗ್ಗೆನೇ ನಾವು ಚರ್ಚೆ ಮಾಡುವಂತಹ ಒಂದು ಸಂದರ್ಭದೊಳಗ ಇಡೀ ದೇಶದೊಳಗ ಮಳೆಯ ಆಟೋಟೋಪ ಈ ವಾರ ನಡೀತು, ಮತ್ತ ಈಗೂ ಕೂಡ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಬಂಗಾಳಕೊಲ್ಲಿಯೊಳಗ ಆದಂತಹ ವಾಯುಭಾರ ಕುಸಿತದಿಂದಾಗಿ ಆಂಧ್ರ ಮತ್ತು ತೆಲಂಗಾಣಗಳಲ್ಲಿ ಬಹಳಷ್ಟು ದೊಡ್ಡ ನುಕ್ಸಾನ ಆಗಿದೆ. ಅದರ ಜೊತೆಗೆ ಒಡಿಶಾದೊಳಗ ಕೂಡ ಬಹಳಷ್ಟು ಜನಜೀವನ ಅಸ್ತವ್ಯಸ್ತ ಆಗಿದೆ. ಆಂಧ್ರದೊಳಗ ಸುಮಾರು 4.5 ಲಕ್ಷ ಜನ ಬಾಧಿತರಾಗಿದ್ದಾರೆ. ಸರ್ಕಾರ ಪರಿಹಾರ ಕ್ಯಾಂಪ್ಗಳ ಸ್ಥಾಪನೆ ಮಾಡಿ ಪುನರ್ವಸತಿ ಮಾಡಿದೆ ಮತ್ತು ಪ್ರವಾಹಗಳಲ್ಲಿ ಸಿಲುಕಿಕೊಂಡಂತಹ ಜನರಿಗೆ ಒಂದು ಆಸರೆಯಾಗಿ ನಿಂತಿದೆ ಅಂತ ಹೇಳಬಹುದು. ತೆಲಂಗಾಣದೊಳಗ ನೂರಾರು ಹಳ್ಳಿಗಳ ಸಂಪರ್ಕ ಕಡಿತ ಆಗಿದೆ, ಭಾರಿ ಬೆಳೆ ಹಾನಿಯಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಇವತ್ತು ನಷ್ಟ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ನಮ್ಮಲ್ಲಿ ಕೂಡ ಸಾಕಷ್ಟು ನಷ್ಟ ಆಗಿದೆ. ಅದರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಸರ್ವೆ ಮಾಡಿ ಸರ್ಕಾರಕ್ಕೆ ತಿಳಿಸುವಂತಹ ಒಂದು ವ್ಯವಸ್ಥೆ ಕೂಡ ಆಗ್ತದೆ. ಹಿಮಾಚಲ ಪ್ರದೇಶದೊಳಗ, ಉತ್ತರಾಖಂಡದೊಳಗ, ಗುಜರಾತ್ದೊಳಗ, ಮಹಾರಾಷ್ಟದೊಳಗ, ಕಾಶ್ಮೀರದೊಳಗ ಎಲ್ಲ ಕಡೆ ಮಳೆಯ ಆಟಾಟೋಪ ನಡೆದು ಯಾವ ರೀತಿ ಮಳೆ ನಷ್ಟವನ್ನು ಉಂಟು ಮಾಡಬಹುದು ಅನ್ನೋದನ್ನ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ನಮಗೆ ತೋರಿಸ್ತಾ ಇದೆ. ನಿಸರ್ಗದ ವಿಕೋಪ ಇಲ್ಲಿ ನಾವು ಈ ವಾರ ಇಡೀ ನಮ್ಮ ಹೆಚ್ಚು ಕಡಿಮೆ ದೇಶದೊಳಗೆ ಕಾಣ್ತಾ ಇದ್ದೀವಿ ಅಂತ ಹೇಳಿ ಹೇಳಬಹುದು. ಹಿಂದಿನ ದಿನಗಳಲ್ಲಿ ಕೇರಳದೊಳಗೆ ಯಾವ ರೀತಿಯಾದಂತಹ ಒಂದು ರುದ್ರ ನರ್ತನ ನಡೀತು ಅದನ್ನೆಲ್ಲ ನಾವು ನೋಡಿದೀವಿ. ಅದು ನೆನಪು ಹಾರೋದಕ್ಕಿಂತ ಮೊದಲೇ ಇಂಥ ಮಳೆಯ ಆಟಾಟೋಪ ಆರ್ಭಟವನ್ನು ನಾವು ಈಗ ನೋಡ್ತಾ ಇದ್ದೀವಿ. ಬಹುಶಃ ಈ ಮಳೆಗಾಲದೊಳಗ ಇನ್ನೂ ಇಂಥವು ನಮಗ ನೋಡೋದಕ್ಕೆ ಸಿಗ್ತದೇನೋ ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಏನು ನಾವು ನಿಸರ್ಗಕ್ಕೆ ಉಪಚಾರ ನೀಡಿವಿ ಅದೇ ಉಪಚಾರವನ್ನ ಅದು ನಮಗ ತಿರುಗಿ ಮರಳಿಸ್ತಾ ಇದೆ ಅಂತ ಹೇಳಿ ಹೇಳಬಹುದು. ಒಂದು ವಿಚಾರ ಕಾಕತಾಳೀಯ ಏನೋ ಅಂಥೇಳಿ ಅನಿಸ್ತದ. ಈ ಸಲ ಏನು ಬಂದಂತಹ ಚಂಡಮಾರುತ ಅರಬ್ಬಿ ಸಮುದ್ರದೊಳಗೆ ಏನು ಬಂತು, ಹೆಸರು ಹಸ್ನಾ ಅಂಥೇಳಿ. ಹಸ್ನಾ ಅಂತಂದ್ರ ನಗಬೇಡ ಅನ್ನುವಂಥದ್ದು. ಚಂಡಮಾರುತಗಳು ಬಂದು ವಾಯುಭಾರ ಕುಸಿತಾಗಿ ಏನು ಪರಿಸ್ಥಿತಿ ನಿರ್ಮಾಣ ಆಗ್ಯದ, ಆ ಪರಿಸ್ಥಿತಿಯ ಮೂಲಕ ನಮಗ ನಿಸರ್ಗ ಏನ್ ಹೇಳ್ತಾ ಇದೆ ಅಂತಂದ್ರ ನೀನು ನಗಬೇಡ. ಅದರಿಂದ ಆದಂತಹ ಅನಾಹುತದಿಂದಾಗಿ ನಾವು ನಗುವಂತಹ ಒಂದು ಪರಿಸ್ಥಿತಿ ಒಳಗೆ ಇಲ್ಲ ಅನ್ನುವಂತಹ ಒಂದು ಸಂಗತಿಯನ್ನ ಏಕದಮ ಸೂಚ್ಯವಾಗಿ ಈ ನಿಸರ್ಗ ನಮಗ ಹೇಳ್ತಾ ಇರೋದನ್ನ ನಾವು ಗಮನಿಸಬೇಕು. ಹಸ್ನ ಅಂತಂದ್ರ ಹಿಂದಿಯೊಳಗೇನು ನಗಬೇಡ್ರಿ ಅಂತೇಳಿ, ಹಸ್ನ ಮನಾಹೆ ಅನ್ನುವಂಥದ್ದು. ಅದು ಆ ಚಂಡಮಾರುತಕ್ಕೆ ಕೊಟ್ಟಂತಹ ಹೆಸರು ಕಾಕತಾಳಿ ಇರಬಹುದು. ಆದ್ರೆ ಈ ಪರಿಸ್ಥಿತಿ ಏನದ, ಈ ಸನ್ನಿವೇಶ ಏನದ, ಇದು ನಮಗೆ ಅದನ್ನೇ ಹೇಳ್ತಾ ಇದೆ. ನಾವು ಎಲ್ಲರೂ ನಗುವುದಕ್ಕಂತೂ ಸಾಧ್ಯ ಇಲ್ಲಲ್ಲ ಈ ಸಂದರ್ಭದೊಳಗ. ಇದು ಎಲ್ಲೆಲ್ಲಿ ಅನಾಹುತಗಳು ಉಂಟಾಗ್ಯಾವ ಅಲ್ಲೆಲ್ಲ ನೋವು ತುಂಬಿದಂತಹ ಒಂದು ಸನ್ನಿವೇಶ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ನಿಸರ್ಗದ ಪ್ರಕೋಪದಿಂದಾಗಿ ನಾವು ಅಸಹಾಯಕರಾಗಿದ್ರೂ ಸಹಿತ ಈ ಒಂದು ಮುನ್ಸೂಚನೆಯಿಂದಾಗಿ ಈ ನುಕ್ಸಾನ ಆಗುವಂತದ್ದನ್ನ ತಪ್ಪಿಸಿಕೊಂಡು ಅದನ್ನು ಎದುರಿಸುವಂತಹ ಒಂದು ವ್ಯವಸ್ಥೆಯನ್ನ ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ. ಆದರೂ ಕೂಡ ಇಂತಹ ಸಂದರ್ಭದೊಳಗೆ ಸಾಕಷ್ಟು ನಾವು ಮತ್ತೆ ಪುನರ್ವಸತಿ ಕಲ್ಪಿಸಿಕೊಳ್ಳುವುದಕ್ಕೆ ಮತ್ತೆ ಪ್ರಯತ್ನಗಳನ್ನು ನಾವು ಮಾಡಲೇಬೇಕಾಗ್ತದೆ. ಅದಕ್ಕೆ ಎದುರಿಸುವಂತಹ ಒಂದು ಶಕ್ತಿಯನ್ನು ನಾವು ಈಗ ಪಡ್ಕೊಂಡಿದ್ದೀವಿ ಅಂತ ಹೇಳಬಹುದು. ಆತ್ಮೀಯರೆ, ಭಾರತೀಯ ಹವಾಮಾನ ಇಲಾಖೆಯವರು ಈ ವರ್ಷ ಉತ್ತಮ ಮಳೆ ಅನ್ನುವಂತಹ ಒಂದು ಸೂಚನೆಯನ್ನು ನಮಗೆ ಕೊಟ್ಟಿದ್ರು. ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದೊಳಗೆ ನಾವು ಹೆಚ್ಚಿನ ಮಳೆಯನ್ನು ಪಡೀಬಹುದು ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ರು. ಈಗ ಒಂದು ವರದಿಯನ್ನ ಅವರು ನಮಗೆ ಕೊಟ್ಟಿದ್ದಾರೆ. ಜೂನ್ 1ನೇ ತಾರೀಕಿನಿಂದ ಆಗಸ್ಟ್ 28ರ ತನಕ, ಅಂದ್ರೆ ಬಹುತೇಕ 3 ತಿಂಗಳು ಮಾನ್ಸೂನ್ ಇಲ್ಲಿ ತನಕ ಬಂದದ. 3 ತಿಂಗಳು ಅವಧಿ ಒಳಗೆ ಮುಂಗಾರು ಯಾವ ರೀತಿ ಮಳೆಯನ್ನು ಸುರಿಸಿದೆ ಅನ್ನೋದ್ರ ಬಗ್ಗೆ ಒಂದು ವರದಿ ಅದ, ಅದನ್ನ ನಾವು ನೋಡೋಣ. ಪೂರ್ವ ಮತ್ತು ಈಶಾನ್ಯ ಭಾರತದೊಳಗ ಇಲ್ಲಿ ತನಕ ಆದಂತಹ ಮಳೆ 936.9 ಮಿಲಿಮೀಟರ್ನಷ್ಟು, ಆದ್ರೆ ಆಗಬೇಕಾಗಿದ್ದು 1054 ಮಿಲಿಮೀಟರ್ನಷ್ಟು. ಇಲ್ಲಿ ಕೊರತೆ ಆಗಿದೆ, ಈಶಾನ್ಯ ಭಾಗದೊಳಗೆ ಕೊರತೆಯನ್ನ ನಾವು ನೋಡ್ತಾ ಇದ್ದೀವಿ. 11% ಕೊರತೆ ಅದ. ವಾಯುವ್ಯ ಭಾರತದೊಳಗ ಆದಂತಹ ಮಳೆ 480 ಮಿಲಿಮೀಟರ್ನಷ್ಟು, ಆಗಬೇಕಾಗಿದ್ದು 472 ಮಿಲಿಮೀಟರ್ನಷ್ಟು. ಅಂದ್ರೆ ಇಲ್ಲಿ ಹೆಚ್ಚಿನ ಮಳೆ ಆಗಿದೆ, 2% ಹೆಚ್ಚಿನ ಮಳೆ ವಾಯುವ್ಯ ಭಾರತದೊಳಗೆ ಆಗಿದೆ. ಮಧ್ಯ ಭಾರತದ ಬಗ್ಗೆ ಹೇಳಬೇಕು ಅಂತಂದ್ರೆ 902 ಮಿಲಿಮೀಟರ್ನಷ್ಟು ಮಳೆ ಆಗಿದೆ, ಆಗಬೇಕಾದಂತಹ ಮಳೆ 771.5 ಮಿಲಿಮೀಟರ್ನಷ್ಟು ಇಲ್ಲಿ ತನಕ ಆಗಬೇಕಾಗಿತ್ತು. ಅಂದ್ರೆ 17% ಮಳೆ ಹೆಚ್ಚಿಗೆ ಆಗಿದೆ ಮಧ್ಯ ಭಾರತದೊಳಗ. ಇನ್ನು ದಕ್ಷಿಣ ಭಾರತದೊಳಗ 635.7 ಮಿಲಿಮೀಟರ್ನಷ್ಟು ಮಳೆ ಆಗಿದೆ, ಆಗಬೇಕಾದಂತಹ ಮಳೆ 540.3 ಮಿಲಿಮೀಟರ್ನಷ್ಟು ಈ ಅವಧಿ ಒಳಗ. ಅಂದ್ರೆ 18% ಮಳೆ ಹೆಚ್ಚಿಗೆ ಆಗಿದೆ ದಕ್ಷಿಣ ಭಾರತದೊಳಗ. ದೇಶದ ಒಟ್ಟಾರೆ ಮಳೆಯ ಸನ್ನಿವೇಶ ನೋಡಬೇಕಾಯಿತು ಅಂತಂದ್ರೆ ಆದಂತಹ ಮಳೆ 725.7 ಮಿಲಿಮೀಟರ್ನಷ್ಟು, ಆಗಬೇಕಾದಂತಹ ಮಳೆ 679.5 ಮಿಲಿಮೀಟರ್ನಷ್ಟು. 7% ಮಳೆ ಇಲ್ಲಿ ತನಕ, ಅಂದ್ರೆ 3 ತಿಂಗಳ ಅವಧಿ ಒಳಗ ಆದಂತಹ ಮಳೆ. ಬಹುತೇಕ 75%ರಷ್ಟು ಮುಂಗಾರು ಇಲ್ಲಿ ತನಕ ಆಗಿದೆ. ಇನ್ನ ಮುಂದುಳಿದಿದ್ದು ಇನ್ನ ಶೇಕಡ 25% ಮುಂಗಾರು ಉಳಿದ ಆ ಅವಧಿ ಒಳಗ ಉಳಿದಂತಹ ಮಳೆ ಆಗಬೇಕು. ಈಗ ನೋಡ್ರಿ ಇಲ್ಲಿ ತನಕ 679 mm ಮಳೆ ಆಗ್ಯದ ಅಂತಂದ್ರ ಸುಮಾರು 680 mm ಅಂತ ಹಿಡ್ಕೊಳ್ರಿ, ಅಷ್ಟು ಮಳೆ ಈ ದೇಶದೊಳಗ ಇಲ್ಲಿ ತನಕ ಆಗಿದೆ. ಆಗಬೇಕಾಗಿದ್ದಷ್ಟು ನಮ್ಮ ಮನ್ಸೂನ್ ಹಂಗಾಮಿನೊಳಗ ಅಂತಂದ್ರ 890 mm ಆಗಬೇಕು, ಆಗಿದ್ದು 680 mm ಅಂದ್ರ ಇನ್ನ ನಮಗೆ 210 mm ಮಳೆ ಬೇಕಾಗಿದೆ. ಇನ್ನೂ ಶೇಕಡ 25% ಅವಧಿ ಅದ. ಹೆಚ್ಚು ಕಡಿಮೆ ಈಗ ಸೆಪ್ಟೆಂಬರ್ ತಿಂಗಳೇನು ಉಳಿದದ ಆ ಸೆಪ್ಟೆಂಬರ್ ತಿಂಗಳು ಉಳಿದಂತಹ ಅವಧಿ ಒಳಗ 210 mm ಮಳೆಯನ್ನ ನಾವು ನಿರೀಕ್ಷೆ ಮಾಡಬೇಕಾಗಿದೆ. ಅಂದ್ರೆ ಇಲ್ಲಿ ತನಕ ಮಾನ್ಸೂನ್ ಬಹಳ ಉತ್ತಮವಾಗಿ ವರ್ತನೆ ಮಾಡ್ಯದ ಅಂತ ಹೇಳಿ ಹೇಳಬಹುದು. ನಡುವ ಕೊರತೆ ಇದ್ರೂ ಕೂಡ ಆ ಕೊರತೆಯನ್ನ ಈಗ ತುಂಬಿಕೊಂಡದ ಅಂತ ಹೇಳಿ ಹೇಳಬಹುದು. ಇನ್ನ ಮುಂದಿನ ದಿನಗಳಲ್ಲಿ 210 mm ದಾಟೋದೇನು ನಮಗ ದೊಡ್ಡ ಕಷ್ಟ ಆಗ್ಲಿಕ್ಕಿಲ್ಲ ಅನ್ನುವಂತಹ ವಿಚಾರ ಇಲ್ಲದ. ತಮಗೆಲ್ಲ ಗೊತ್ತಿರಬಹುದು ಜಾಗತಿಕ ವಿದ್ಯಮಾನಗಳೇನದಾವ, ಎಲ್ನಿನೋ ಅನ್ನುವಂತಹ ಒಂದು ವಿದ್ಯಮಾನ, ಅದರ ಜೊತೆಗೆ ಲಾನಿನ ಅನ್ನುವಂತಹ ಒಂದು ವಿದ್ಯಮಾನದ ಬಗ್ಗೆ ಕೂಡ ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಎಲ್ನಿನೋ ಈಗ ತಟಸ್ಥವಾಗ್ಯದ ಪೆಸಿಫಿಕ್ ಮಹಾಸಾಗರದೊಳಗ ಎಲ್ನಿನೋ ಅನ್ನುವಂಥದ್ದು ಅಂದ್ರೆ ಉಷ್ಣ ನೀರಿನ ಪ್ರವಾಹ ಏನದ ಅದು ನಿಧಾನವಾಗಿ ಕಡಿಮೆ ಆಗುವುದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಸದ್ಯದ ಮಟ್ಟಿಗೆ ಹೇಳಬೇಕಾಯ್ತಪ್ಪ ಅಂತಂದ್ರೆ ಇದು ತಟಸ್ಥ ಆಗಿರ್ತದ, ಈ ಮಾನ್ಸೂನ್ ಮುಗಿ ತನಕನೂ ಅದು ತಟಸ್ಥ ರೀತಿ ಒಳಗೆ ಇರ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಲಾನಿನ ಇನ್ನ ಮುಂದಿನ ದಿನಗಳಲ್ಲಿ ಚುರುಕಾಗುವಂತಹ ಸಾಧ್ಯತೆಗಳು ಅದಾವ. ಆದರೂ ಕೂಡ ಈ ಮಾನ್ಸೂನ್ ಮುಗಿಯಬೇಕು, ಅಲ್ಲಿ ತನಕ ನಾವು ಕಾಯೋಣ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಇವು ನಮಗ ಮಳೆ ಬಗ್ಗೆ ಆಶಾ ಭಾವನೆಯನ್ನ ಮೂಡಿಸುವಂತಹ ವಿದ್ಯಮಾನಗಳು ಅಂತ ಹೇಳಿ ಹೇಳಬಹುದು. ಈಗಂತೂ ಸದ್ಯದ ಮಟ್ಟಿಗೆ ತಾವು ಮಳೆ ಸಾಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀರಿ. ಸಾಕಷ್ಟು ಕೆಲಸಗಳದಾವ, ಕೊಯ್ಲು ಮಾಡುವಂತಹ ಕೆಲಸ ನಿಂತದ ಅನೇಕ ಕಡೆಗಳಲ್ಲಿ. ಈ ಮಳೆಯಿಂದಾಗಿ ಬೆಳೆಗಳು ನೀರೊಳಗೆ ನಿಂತಾವ. ಆ ನೀರನ್ನ ನಾವು ಹೊರಗೆ ಹಾಕಿ ಯಾವಾಗ ಹೊಲವನ್ನ ಆರುವಂಗ್ ಮಾಡ್ತೀವೋ ಅನ್ನುವಂತಹ ಒಂದು ಆತುರದೊಳಗಿದ್ದೀರಿ. ಇನ್ನ ಯಾರ್ಯಾರು ಕೊಯ್ಲು ಮಾಡಿರಿ, ಮುಂದಿನ ಕೆಲಸ ಮಾಡಿಕೊಳ್ಳುವುದಕ್ಕೆ ತಾವು ಅನುಕೂಲ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರದೊಳಗೂ ಕೂಡ ತಾವು ಇದ್ದೀರಿ. ಈ ಸಂದರ್ಭದೊಳಗ ನಮ್ಮ ರೈತರು ಏನು ಎಚ್ಚರಿಕೆ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಜೇವರ್ಗಿ ತಾಲೂಕು ರದ್ದೇವಾಡಗಿಯ ಕೃಷಿ ವಿಜ್ಞಾನ ಕೇಂದ್ರದೊಳಗ ಬೇಸಾಯ ತಜ್ಞರಾಗಿರುವಂತಹ ಡಾಕ್ಟರ್ ಬಿ ಮಲ್ಲಪ್ಪ ಅವರು ಕೆಲವು ಸೂಚನೆಗಳನ್ನ ತಮಗ ಕೊಡ್ತಾ ಇದ್ದಾರೆ. ನಮ್ಮ ರೈತರು ಹೆಚ್ಚಾದಂತಹ ಮಳೆ ನೀರಿನ ಸಂದರ್ಭದೊಳಗ ಯಾವ ರೀತಿ ಉಪಚಾರ ಮಾಡಬೇಕು ಅನ್ನೋದನ್ನ ನಾವು ಅವರಿಂದ ಕೇಳೋಣ. ಈಗ ನೋಡಿ ಅತಿ ಹೆಚ್ಚು ಮಳೆ ಬರ್ಲಾಕತೈತಿ, 3 ದಿನ 4 ದಿನ ಪ್ರಿಡಿಕ್ಷನ್ ಇರೋದ್ರಿಂದ ರೈತರು ಏನ್ ಮಾಡ್ಬೇಕಪ್ಪ ಅಂತಂದ್ರ ಬೆಳೆಗಳಲ್ಲಿ ಈ ಸದ್ದ ನಿಂತಿರ್ತಕ್ಕಂತ ನೀರೇನಿರ್ತದಲ್ಲ ಬೆಳೆಗಳಲ್ಲಿ ಒಡ್ಡಿನ ಬಾಜು ಹೊಲದಲ್ಲಿ ಎಲ್ಲೂ ತಗ್ಗು ಪ್ರದೇಶ ಅಂತಲ್ಲಿ ನೀರ್ ನಿಂತಲ್ಲಿ ಬೆಳೆ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅದಕ್ಕೆ ದಯವಿಟ್ಟು ರೈತ ಬಾಂಧವರು ಏನ್ ಮಾಡ್ಬೇಕಂತಂದ್ರ ಒಂದ್ ಬಸಿಗಾಲೆ ಮುಖಾಂತರ ನಿಂತ ನೀರನ್ನು ಹೊರಗಡೆ ಹಾಕಿದ್ರೆ ಏನಾಗುತ್ತಂತಂದ್ರ ಇರ್ತಕ್ಕಂತ ಬೆಳೆಯನ್ನು ಉಳಿಸಲಿಕ್ಕೆ ಸಹಾಯ ಆಗ್ತದ. ಮತ್ತ ಹೆಚ್ಚಿಗೆ ನೀರ್ ನಿಂದಿರಲಾರದ ಪ್ರದೇಶದಲ್ಲಿ ಬೆಳೆ ನಿಂತಕ್ಕಂತ ಸಾಲಿನಲ್ಲಿ ಏನಾದ್ರೂ ನೀರ್ ನಿಂತ್ರೆ ಈಗ ಸಾಲೆಲ್ಲ ಏನ್ ಮಾಡ್ತೀವಿ ಅಂತಂದ್ರ ಬೆಳೆಗಳಲ್ಲಿ 10 meter ಅಂತರದಲ್ಲಿ ನೀವು ಒಂದು ಮಡಿಕೆ ಸಾಲ್ ತೆಗೆದು 1 foot ಅಂತರ ಮಡಿಕೆ ಸಾಲನ್ನು ತೆಗೆದು ಅಲ್ಲಿನ ನೀರನ್ನು ಹೊರ ಹಾಕುವಂತದ್ದು ಏನಾದ್ರೂ ನೀವು ಮಾಡಿದ್ರೆ ಏನಾಗುತ್ತಂತಂದ್ರ ಎಷ್ಟೇ ಮಳೆ ಬಂದರೂ ಕೂಡ ಅದು ನೀರು ಬಸದು ಹೋಗೋದ್ರಿಂದ ಏನಾಗುತ್ತಂದ್ರ ನಿಮ್ಮ ಬೆಳೆಗಳ ಏನ್ ಬೇರುಗಳ ಉಸಿರಾಟದ ತೊಂದರೆ ಆಗದೇನೆ ಬೇರಿಗೆ ಯಾವುದೇ ತರದ ಕೊಳೆ ಆಗದೇನೆ ಮತ್ತು ಶುಭ್ರವಾಗಿ ಇರ್ತಕ್ಕಂತ ನ್ಯೂಟ್ರಿಯಂಟ್ ಅನ್ನು ಹೀರ್ಕೊಂಡು ಬೆಳೆ ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗ್ತೈತಿ. ಅದಕ್ಕೋಸ್ಕರ ಈ ತರ ಫಸ್ಟ್ ಬಸಿಗೆವಲೆ ಮುಖಾಂತರ ನಿಂತ ನೀರನ್ನು ಹೊರಗಡೆ ಹಾಕ್ಬೇಕು. ಎರಡನೇದ್ ಏನ್ ಮಾಡ್ಬೇಕಂದ್ರೆ ಸಾಲುಗಳಲ್ಲಿ 10 meter ಒಂದು ಬದುವನ್ನು ತೆಗೆದು ಅಥವಾ ಮಡಿಕೆ ಸಾಲನ್ನು ತೆಗೆದು ನೀರನ್ನು ಹೊರ ಹಾಕಿದ್ರೆ ಏನಾಗುತ್ತಂತಂದ್ರ ಈ ಒಂದು ಬೆಳೆಗಳನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ತೊಗರಿ ಮೊದಲೇ ನೀರಿಗೆ ಅತ್ಯಂತ ಸಸೆಪ್ಟೇಬಲ್, ಅದಕ್ಕೆ ನೀರು 1 ದಿವಸ 2 ದಿವಸ 3 ದಿವಸಕ್ಕೆ ನೀರು ನಿಂತೀವಿ ಅಂತಂದ್ರ ತೊಗರಿ ಬೆಳೆ ಹಾಳಾಗಂತ ಚಾನ್ಸಸ್ ಬಹಳ ಇರ್ತದ. ಪ್ರಮುಖವಾಗಿ ಅಂತಂದ್ರ ರೋಗಗಳು, ಬೇರು ಕೊಳೆಯುವಂತ ರೋಗ ಬರ್ತೈತಿ. ಮತ್ತ ಭೂಮಿಯಲ್ಲಿ ಇರ್ತಕ್ಕಂತ ಏನ್ ಪೋಷಕಾಂಶಗಳು ಬರ್ತಾವಲ್ಲ ಪೋಷಕಾಂಶಗಳಂತ ಇರ್ತಕ್ಕಂತ ಶಕ್ತಿ ಕಡಿಮೆ ಆಗ್ತೈತಿ. ನಿಷ್ಕ್ರಿಯ ರೂಟ್ ಏನ್ ಬೇರು ಅಂತ ಏನ್ ಹೇಳ್ತೀವಲ್ಲ ಈ ಬೆಳೆಗಳಿಗೆ ಬೇರು ಹೀರಿಕೊಳ್ಳುವಂತ ಶಕ್ತಿ ಕಡಿಮೆ ಆಗ್ತೈತಿ. ಇಂತಹ ಸಮಯದಲ್ಲ ಬೇರು ಕೊಳೆ ರೋಗ ಬರ್ತೈತಿ. ಕೊಳೆ ರೋಗ ಬರೋದ್ರಿಂದ ಪೈಟಪ್ತೋರ ವಿಲ್ಟ್ ಅಂತ ಹೇಳ್ತೀವಿ. ಈ ತರ ರೋಗಗಳು ಬಂತಂತಂದ್ರ ಇಮಿಡಿಯೇಟ್ ಆಗಿ ರೈತ ಬಾಂಧವರು ಏನ್ ಮಾಡ್ಬೇಕಂದ್ರೆ ಸಾಪ್ ಓತು ಮ್ಯಾಂಕೋಜಿಬ್ ಸಾಪ್ ಅಂತ ಹೇಳ್ತೀವಲ್ಲ ಸಾಪ್ ಅನ್ನೋದನ್ನ 2-3 gram 1 liter ನೀರಿಗೆ ಹಾಕಿ ಕಾಂಡಕ್ಕೆ ಬಿಡಬೇಕು. ಕಾಂಡಕ್ಕೆ ನೀವು ಬೇರು ತೊಯ್ಯಂಗ ಏನಾದ್ರೂ ಸಿಂಪಡಣೆ ಮಾಡಿದ್ರೆ ಖಂಡಿತವಾಗಿ ಅದು ರಿಕವರ್ ಆಗ್ತೈತಿ. ಮತ್ತೆ ಇನ್ನೊಂದು ಏನಂತಂದ್ರೆ ಈಗ ನ್ಯೂಟ್ರಿಯಂಟ್ ಪೋಷಕಾಂಶಗಳು ಇರಿಸಿಕೊಳ್ಳುವಂತ ಶಕ್ತಿ ಕಡಿಮೆ ಆಗಿರ್ತೈತಿ, ಅವಾಗ ಅದಕ್ಕೆ ನ್ಯೂಟ್ರಿಯಂಟ್ ಬೇಕಾಗ್ತದ. ಈಗ ಸ್ಟ್ರೆಸ್ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಸ್ಟ್ರೆಸ್ ಆಗ್ತೈತಿ, ಅತಿ ಕಡಿಮೆ ಮಳೆ ಆಗೋದ್ರಿಂದ ಹಸಿ ಅಭಾವದಿಂದ ಸ್ಟ್ರೆಸ್ ಆಗ್ತೈತಿ, ಅದಕ್ಕೆ ಬೇರೆ ನಿಷ್ಕ್ರಿಯ ಆಗೋದ್ರಿಂದ ಕುಂಠಿತ ಆಗ್ತದೆ ಬೆಳವಣಿಗೆ ಆಗಿರ್ಬೋದು ಅಥವಾ ಅದ್ರ ಏನು ರಿಯಾಕ್ಷನ್ಸ್ ಪ್ಲಾಂಟ್ಗಳಲ್ಲಿ ಇರತಕ್ಕಂತ ಏನು ಪೋಷಕಾಂಶಗಳು ಇರ್ಕೊಳ್ಳುವಂತ ಶಕ್ತಿ ಕಡಿಮೆ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ ಡೈರೆಕ್ಟ್ ಆಗಿ ಎಲೆಗಳ ಮೇಲೆ ಸಿಂಪರಣೆ ತಗೋಬೇಕು. ಇಮಿಡಿಯೇಟ್ ಆಗಿ ಈ ಮಳೆ ಏನು ಕಡಿಮೆ ಆಗ್ತೈತಲ್ಲ, ಕಡಿಮೆ ಆದ ನಂತರ ಸ್ವಲ್ಪ ಬಿಸಿಲು ಬಿದ್ದ ನಂತರ ಈಗ 19-19 ಅಂತೇಳಿ ಸಾರಜನಕ ಮತ್ತು ರಂಜಕ ಪೋಷಕ ಅಂತ ಗೊಬ್ಬರ ಸಿಗ್ತೈತಿ. ಆ ಗೊಬ್ಬರನ ಏನ್ ಮಾಡ್ಬೇಕಂತಂದ್ರ 10 ಗ್ರಾಂ 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರ ನ್ಯೂಟ್ರಿಯಂಟ್ ಅಬ್ಸಾರ್ಬ್ ಮಾಡಕಂತ ಕೆಪಾಸಿಟಿ, ನೀವು ಡೈರೆಕ್ಟ್ ಆಗಿ ಬೇರು ನಿಷ್ಕ್ರಿಯ ಆಗಿರೋದ್ರಿಂದ ಭೂಮಿಯಲ್ಲಿ ಇರತಕ್ಕಂತ ಪೋಷಕಾಂಶಗಳು ಇರ್ಕೊಳ್ಳುವಂತ ಶಕ್ತಿ ಕಡಿಮೆ ಆಗಿರ್ತೈತಿ. ನೀವು ಎಲೆಗಳ ಮುಖಾಂತರ ಕೊಟ್ಟರಿ ಅಂತಂದ್ರ ಆಟೋಮೆಟಿಕ್ ಆಗಿ ಇದು ರಿಕವರಿ ಆಗ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ಬಹುದು. ಹಂಗಾಗಿ ನಿಮ್ ಬೆಳೆ ಏನ್ ಇರ್ತದಲ್ಲ ನಾರ್ಮಲ್ ಆಗಿ ಮತ್ತೆ ನಾರ್ಮಲ್ ಸ್ಟೇಜಿಗೆ ಬರ್ತೈತಿ. ಬಟ್ ಅತಿಯಾಗಿ ನೀರ್ ನಿಂತು ಬೇರೆ ಹೋಯ್ತು ಅಂತಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ನೀರ್ ತೆಗೆದ್ರಿ ನೀವು ಇಮಿಡಿಯೇಟ್ ಅಂದ್ರೆ ಸ್ಟ್ರೆಸ್ ಆಗಿರ್ತೈತಿ, ಅದು ಬೆಳೆ ಮತ್ತೆ ನಾವು ಪಡ್ಕೋಬೇಕಂತಂದ್ರೆ ಈ ತರ ನೀವು ಸ್ಪ್ರೇ ಮಾಡಿ ಅಥವಾ ಈ ತರ ನೀವು ಯಾವ್ದು ರೋಗ ವಿಲ್ಟ್ ಬಂತಂತಂದ್ರೆ ಆ ತರ ಮಾಡಬಹುದು. ಈಗ ತೊಗರಿಯಲ್ಲಿ ಹೆಚ್ಚಾಗಿ ಈಗ ಏನ್ ಬರಕತ್ತದ ಅಂತ ಕಾಂಡಮಚ್ಚೆ ರೋಗ ಅಂತ ಬರ್ತಾ ಇದೆ. ಕಾಂಡಮಚ್ಚೆ ರೋಗ ಅಂತ ಬರ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅದನ್ನು ಕೂಡ ನಿಂತಲ್ಲಿ ಅದೇ ಹಸಿ ಹೆಚ್ಚಾಗೋದ್ರಿಂದ ಕಾಂಡಮಚ್ಚೆ ರೋಗ, ಈಗ ಬೇರುಕೊಳೆ ಆಗಿರ್ಬೋದು ಪೈಟೋಪ್ತರ ಆಗಿರ್ಬೋದು ಅಥವಾ ಕಾಂಡಮಚ್ಚೆ ರೋಗ ಆಗಿರ್ಬೋದು, ಇವೇನಂತಂದ್ರೆ ಹಸಿ ಹೆಚ್ಚಾಗೋದ್ರಿಂದ ತೇವಾಂಶ ಜಾಸ್ತಿ ಇರೋದ್ರಿಂದ ಅವುಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಅದ್ರ ಶಕ್ತಿ ಜಾಸ್ತಿ ಆಗ್ತೈತಿ. ಈಗ ನಾವು ಯಾವಾಗ್ಲೂ ನೋಡ್ರಿ ಒಳ್ಳೆ ಊಟ ಮಾಡಿ ದಷ್ಟಪುಷ್ಟವಾಗಿ ಇದ್ವಿ ಅಂತಂದ್ರೆ ನಮಗೆ ರೋಗ ಬಂದ್ರೂ ಕೂಡ ತಡ್ಕೊಳ್ಳುವಂತ ಶಕ್ತಿ ಇರ್ತೈತಿ. ಬೆಳೆಗಳಲ್ಲಿ ಕೂಡ ಅಷ್ಟೇ, ದಷ್ಟಪುಷ್ಟವಾಗಿ ಬೆಳೆ ಚೆನ್ನಾಗಿತ್ತು ಅಂತಂದ್ರೆ ತಡ್ಕೊಳ್ಳುವಂತ ಶಕ್ತಿ ಇರ್ತದ. ಈ ಅತಿಯಾಗಿ ಮಳೆ ಬಂದು ಹಸಿ ಆಗಿರೋದ್ರಿಂದ ಏನಾಗುತ್ತೆ ಅದಕ್ಕೆ ಈರ್ಕೊಳ್ಳುವಂತ ಶಕ್ತಿ ಕಡಿಮೆ ಆದ್ರಿಂದ ಬೆಳೆಯಲ್ಲಿ ಇರ್ತಕ್ಕಂತ ತಾಕತ್ತು ಕಡಿಮೆ ಆಗ್ತದೆ. ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಈ ರೋಗಗಳು ಡಾಮಿನೇಟ್ ಮಾಡ್ತಾವ. ಅದಕ್ಕೆ ನಾವು ಈ ತರ ಕಾಂಡಕ್ ಮಚ್ಚ ರೋಗ ಬಂತಪ್ಪ ಅಂದ್ರ ಬೇರಿನ ಮೇಲೆ ಈಗೇನ್ ಕಾಂಡದ ಮುಖಾಂತರ ಏನಂತ ಬಿಡಿ ಬಿಡಿ ಬೂದು ಕಲರ್ ಬರ್ತೈತಿ, ಹಂಗ ಬಂತಂತಂದ್ರೆ ರೈತರು ರಿಡೋಮಿಲ್ MZ ಅಂತ ಬರ್ತೈತಿ, 3 ಗ್ರಾಂ 1 ಲೀಟರ್ಗೆ ಹಾಕಿ ಬೆಳೆಯ ಕುತ್ತಿಗೆ ಭಾಗದಿಂದ ನೀವು ಏನಾದ್ರೂ ಸಿಂಪರಣೆ ಮಾಡಿ ಬೇರನ್ನು ತೋಯಂಗ್ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗಿ ಇದರಿಂದ ಕೂಡ ನಮ್ಮ ರೈತ ಬಾಂಧವರು ಪರಿಹಾರ ಕಂಡ್ಕೋಬಹುದು ಮತ್ತೆ ಬೆಳೆ ಚೆನ್ನಾಗಿ ಬರ್ತೈತಿ. ಡಾಕ್ಟರ್ ಪಿ ಮಲ್ಲಪ್ಪ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ತಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರನ್ನ ತಾವು ಸಂಪರ್ಕ ಮಾಡಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ 8660581988. ಈ ನಂಬರ್ ನ ಸಂಪರ್ಕ ಮಾಡಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಂದ ತಾವು ಮಾರ್ಗದರ್ಶನ ಪಡ್ಕೊಳ್ಬಹುದು. ಆತ್ಮೀಯರೇ, ಈಗ ಹುಬ್ಬ ಅಂದ್ರ ಪೂರ್ವ ಮಳೆಯ ಅವಧಿ ನಡೆದದ. August 30th ಇದರ ಪ್ರವೇಶ ಆಗಿತ್ತು. ಅವಧಿ September 13 ತನಕನೂ ಇರ್ತದ. ಈ ಸಲ ಹುಬ್ಬಿ ಮಳೆ ಮಧ್ಯಮ ಪ್ರಮಾಣದ ಮಳೆಯನ್ನು ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೈರುತ್ಯ ಮುಂಗಾರು ಈ ಸಮಯದೊಳಗೆ ದುರ್ಬಲ ಆಗ್ತದ ಅನ್ನುವಂತಹ ಮಾತು ಕೂಡ ಈ ಸಂದರ್ಭದೊಳಗದ. 1 ಮತ್ತು 2ನೇ ಚರಣಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಆಗಬಹುದು ಮತ್ತು ಉತ್ತಮ ಮಳೆ ಕೂಡ ಆಗಬಹುದು ಅನ್ನುವಂತಹ ವಿಚಾರದ. 3 ಮತ್ತು 4ನೇ ಚರಣಗಳಲ್ಲಿ ಬಯಲುಸೀಮೆಯೊಳಗೆ ಬಿಸಿಲಿನ ತಾಪ ಹೆಚ್ಚಾಗಬಹುದು. ವಾಯುವ್ಯ ಭಾರತದೊಳಗೆ ಚಂಡಮಾರುತದ ಸಾಧ್ಯತೆ ಇದೆ ಅನ್ನುವಂತಹ ಸೂಚನೆ ಹುಬ್ಬಿ ಮಳೆಯ ಸಂದರ್ಭದೊಳಗೆ ಅದ. ಆತ್ಮೀರೇ, ಈ ಹುಬ್ಬಿ ಮಳೆಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ತನಕ ಏನು ಮಧ್ಯಮ ಪ್ರಮಾಣದ ಮಳೆ ಅನ್ನುವಂತಹ ಏನು ವಿಚಾರದ, ಬಹುಶಃ ಈ ಸಲ ಸ್ವಲ್ಪ ನಾವು ಹೆಚ್ಚಿನ ಮಳೆಯನ್ನೇ ಈ ಸಂದರ್ಭದೊಳಗೆ ಪಡೆದಿವಿ ಅಂತ ಹೇಳಿ ಹೇಳಬಹುದು. ಮತ್ತು ವಾಯುವ್ಯ ಭಾರತದೊಳಗೆ ಚಂಡಮಾರುತದ ಸಾಧ್ಯತೆ ಇದೆ ಅನ್ನುವಂತಹ ಮಾತು. ಈಗ ನಾವು ಚಂಡಮಾರುತದ ಬಗ್ಗೆ ಮಾತಾಡಿದೀವಿ. ಹಸ್ನ ಅನ್ನುವಂತಹ ಒಂದು ಚಂಡಮಾರುತ ಈಗಾಗಲೇ ಬಂದು ಹೋಗ್ಯದ. ಮತ್ತ ಈ ಒಂದು ಸೂಚನೆ ಕೂಡ ಈ ಸಂದರ್ಭದೊಳಗೆ ನಮಗ ಎದ್ದು ಕಾಣಿಸುವಂತಹದ್ದು. ಇನ್ನ ತಾರೀಖುಗಳ ಬಗ್ಗೆ ಹೇಳಬೇಕು ಅಂತಂದ್ರೆ September 4, 6, 7, 9, 10, 12 ಈ ದಿನಗಳಂದು ಉತ್ತಮ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸಬೇಕು. 4, 6, 7, 9, 10, 12 ಈ ದಿನಗಳಂದು ಒಳ್ಳೆಯ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮತ್ತು ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಸೆಪ್ಟೆಂಬರ್ 4 ರಿಂದ ಬರುವ ಮಂಗಳವಾರ ಸೆಪ್ಟೆಂಬರ್ 10 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬರುವ ವಾರ ಮಿಶ್ರ ವಾತಾವರಣ ಏರಬಹುದಾಗ್ಯದ. ಚದುರಿದಂಗ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರುತ್ತದೆ. ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ, ಬಿಸಿಲಿನ ವಾತಾವರಣ ಎಲ್ಲ ಈ ಸಮಯದೊಳಗ ನಮಗ ನೋಡುವುದಕ್ಕ ಸಿಗ್ತಾವ. ಕೆಲವು ಕಡೆ ಮಳೆ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಕಾಣಿಸಿಕೊಳ್ಳಬಹುದು. ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅಂತಂದ್ರೆ ಮಳೆಯ ಪ್ರಮಾಣ ಈ ವಾರ ಕಡಿಮೆ ಅದ ಅನ್ನೋದನ್ನ ಗಮನಿಸಬೇಕು. ಆದರೆ ಒಂದು ಸೂಚನೆಯನ್ನ ಹವಾಮಾನ ಇಲಾಖೆಯವರು ಕೊಡ್ತಾ ಇದ್ದಾರೆ. ಇದರೊಳಗ ಬದಲಾವಣೆ ಆಗಬಹುದು, ಈ ವಾತಾವರಣದೊಳಗ ಬದಲಾವಣೆ ಈ ವಾರ ಕೂಡ ಆಗಬಹುದಾಗ್ಯದ. ಅದು ಕೂಡ ಹೆಚ್ಚು ಕಡಿಮೆ ಶನಿವಾರದ ನಂತರ. ಯಾಕೆ ಅಂತಂದ್ರೆ ವಾಯವ್ಯ ಬಂಗಾಳ ಕೊಲ್ಲಿಯೊಳಗ 5ನೇ ತಾರೀಕು ಒಂದು ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ಇಲಾಖೆಯವರು ಅನುಮಾನ ವ್ಯಕ್ತ ಮಾಡ್ತಾ ಇದ್ದಾರೆ. ವಾಯುಭಾರ ಕುಸಿತ ಆಗುವಂತಹ ಸಂದರ್ಭ ಅದ 5ನೇ ತಾರೀಕು ಅಂತೇಳಿ. ಒಂದು ವೇಳೆ ಹಂಗ ಆಯಿತು ಅಂತಂದ್ರ ಅದರ ಪರಿಣಾಮಗಳು ಏನೇನಾಗ್ತಾವ ಅನ್ನೋದನ್ನ ಅದು ಆದ ನಂತರ ಏನು ಇಲಾಖೆಯವರು ಹೇಳ್ತಾರ ಅದರ ಪ್ರಕಾರ ನಾವು ತಮಗ ಸೂಚನೆ ಕೊಡ್ತೀವಿ. ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆದ ನಂತರ ಎಲ್ಲೆಲ್ಲಿ ಏನೇನಾಗ್ತದ ಅನ್ನುವಂತಹ ಒಂದು ಸೂಚನೆಯನ್ನ ಅವರು ಕೊಟ್ಟೇ ಕೊಡ್ತಾರ. ಈಗ ಹೆಂಗ ವಾಯುಭಾರ ಕುಸಿತ ಆಯಿತು ಮೊನ್ನೆ ಬಂಗಾಳ ಕೊಲ್ಲಿಯೊಳಗ, ಅದರ ಪರಿಣಾಮದಿಂದ ನಮ್ಮಲ್ಲಿ ಮಳೆ ಆಗಿದ್ದನ್ನ ನಾವೀಗಾಗಲೇ ಅನುಭವಿಸಿವಿ. ಅದೇ ರೀತಿಯಾಗಿ ಏನು ವಾಯುಭಾರ ಕುಸಿತ ಆದ ನಂತರ ಸೂಚನೆ ಕೊಟ್ಟಿದ್ರು ಆ ಸೂಚನೆಯನ್ನು ನಾವು ನಿಮಗೆ ತಲುಪಿಸಿದೀವಿ. ಅದೇ ರೀತಿಯಾಗಿ 5ನೇ ತಾರೀಕು ಒಂದು ವೇಳೆ ಅಂತ ಒಂದು ಸೂಚನೆ ಬಂತು ಅಂತಂದ್ರೆ ನಾವು ತಮಗ ಅದರ ಬಗ್ಗೆ ಪರಿಷ್ಕೃತ ವರದಿಯನ್ನು ಕೂಡ ನೀಡ್ತೀವಿ ಅನ್ನೋದನ್ನ ತಾವು ಗಮನಿಸಬೇಕು. ಸದ್ಯದ ಮಟ್ಟಿಗೆ ಹೇಳಬೇಕಾಯ್ತಪ್ಪ ಅಂತಂದ್ರೆ ಈಗ ಮೊದಲಿನ ಒಂದೆರಡು ಮೂರು ದಿನಗಳು ಏನದಾವ ಅಂಥ ಮಳೆ ಏನಿಲ್ಲ, ಮುಂದಿನ ದಿನಗಳಲ್ಲಿ ಕೂಡ ಅಂಥ ಸದ್ಯದ ಮಟ್ಟಿಗೆ ಹೇಳದಾಯ್ತಪ್ಪ ಅಂತಂದ್ರೆ ಮಳೆಯ ಪ್ರಮಾಣ ಇಲ್ಲ, ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅನ್ನೋದನ್ನ ಗಮನಿಸಬೇಕು. ಈ 5ನೇ ತಾರೀಕು ಏನಾದರೂ ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಂದ್ರೆ ಅದರ ಪರಿಣಾಮಗಳು ಏನಾಗ್ತಾವ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಮತ್ತು ಮಳೆಯ ಪ್ರಮಾಣ ಎಷ್ಟದ ಅನ್ನೋದನ್ನ ನಾವು ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 60%, ಗುರುವಾರ 5ನೇ ತಾರೀಕು 80%, ಶುಕ್ರವಾರ 6ನೇ ತಾರೀಕಿನಿಂದ ಮಂಗಳವಾರ 10ನೇ ತಾರೀಕಿನ ತನಕ ಮಳೆಯಾಗುವ ಸಾಧ್ಯತೆಗಳು ಶೇಕಡ 90% ಅನ್ನುವಂತಹ ಒಂದು ಸೂಚನೆ ಅದ. ಕಲಬುರಗಿ ಜಿಲ್ಲೆ ಒಳಗ ಒಟ್ಟು ಸುಮಾರು 38 ಮಿಲಿಮೀಟರ್ನಷ್ಟು ಮಳೆ ಈ ವಾರ ಆಗಬೇಕು ಅನ್ನುವಂತಹ ನಿರೀಕ್ಷೆ ಅದ. ಬೀದರ್ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 70%, ಗುರುವಾರ 5ನೇ ತಾರೀಕು 85%, ಶುಕ್ರವಾರ 6ನೇ ತಾರೀಕಿನಿಂದ ಮಂಗಳವಾರ 10ನೇ ತಾರೀಕಿನ ತನಕ ಶೇಕಡ 90% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ ಸುಮಾರು 37.9 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಮಾಡಬಹುದು. ರಾಯಚೂರು ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 5ನೇ ತಾರೀಕು 70%, ಶುಕ್ರವಾರ 6ನೇ ತಾರೀಕು ಅಲ್ಲದೆ ರವಿವಾರ 8ನೇ ತಾರೀಕು 80%, ಶನಿವಾರ 7ನೇ ತಾರೀಕು 75%, ಸೋಮವಾರ 9 ಮತ್ತು ಮಂಗಳವಾರ 10 ಈ ಎರಡು ದಿವಸ ಶೇಕಡ 90% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ ಒಟ್ಟು ಒಂದು ವಾರದ ಅವಧಿಯೊಳಗೆ ರಾಯಚೂರು ಜಿಲ್ಲೆ ಒಳಗ 44.5 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 55%, ಗುರುವಾರ 5ನೇ ತಾರೀಕು 85%, ಶುಕ್ರವಾರ 6ನೇ ತಾರೀಕಿನಿಂದ ಮಂಗಳವಾರ 10ನೇ ತಾರೀಕಿನ ತನಕ ಶೇಕಡ 90% ಅನ್ನುವಂತಹ ಸೂಚನೆ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗದ. ವಿಜಯಪುರ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ ಸುಮಾರು 13.5 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 55%, ಗುರುವಾರ 5ನೇ ತಾರೀಕು 85%, ಶುಕ್ರವಾರ 6ನೇ ತಾರೀಕಿನಿಂದ ಮಂಗಳವಾರ 10ನೇ ತಾರೀಕಿನ ತನಕ ಶೇಕಡ 90% ಅನ್ನುವಂತಹ ಸೂಚನೆ ಇದೆ. ಕೊಪ್ಪಳ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗ 25.3 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 5ನೇ ತಾರೀಕು 75%, ಶುಕ್ರವಾರ 6, ಶನಿವಾರ 7 ಈ ಎರಡು ದಿವಸ 85%, ರವಿವಾರ 8ರಿಂದ ಮಂಗಳವಾರ 10ನೇ ತಾರೀಕಿನ ತನಕ ಶೇಕಡ 90ರಷ್ಟು ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಒಂದು ವಾರದ ಅವಧಿಯೊಳಗೆ ಒಟ್ಟು 42.6 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 40ರಷ್ಟು, ಗುರುವಾರ 5ನೇ ತಾರೀಕು 60, ಶುಕ್ರವಾರ 6 ಮತ್ತು ಶನಿವಾರ 7, ಈ ಎರಡು ದಿವಸ 75, ರವಿವಾರ 8ನೇ ತಾರೀಕು 80, ಸೋಮವಾರ 9 ಮತ್ತು ಮಂಗಳವಾರ 10, ಈ ಎರಡು ದಿವಸ ಶೇಕಡ 90ರಷ್ಟು ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಅತಿ ಕಡಿಮೆ ಮಳೆಯನ್ನ ನಾವು ನೋಡಬಹುದು. 10.3 ಮಿಲಿಮೀಟರ್ನಷ್ಟು ಮಳೆ ಈ ವಾರದ ಅವಧಿಯೊಳಗೆ ಬಳ್ಳಾರಿ ಜಿಲ್ಲೆ ಒಳಗೆ ಆಗುವಂತಹ ನಿರೀಕ್ಷೆ ಮಾಡಬಹುದು. ಬಾಗಲಕೋಟ್ ಜಿಲ್ಲೆ ಒಳಗೆ ಬುಧವಾರ 4ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60ರಷ್ಟು, ಗುರುವಾರ 5ನೇ ತಾರೀಕು 85, ಶುಕ್ರವಾರ 6ನೇ ತಾರೀಕಿನಿಂದ ಮಂಗಳವಾರ 10ನೇ ತಾರೀಕಿನ ತನಕ ಶೇಕಡ 90ರಷ್ಟು ಅನ್ನುವಂತಹ ಸೂಚನೆ ಅದ. ಬಾಗಲಕೋಟ್ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಒಟ್ಟು 21.9 ಮಿಲಿಮೀಟರ್ನಷ್ಟು ಮಳೆ ಆಗಬೇಕು. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ